18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ.ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಮತ್ಸ್ಯ ತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ ಮತ್ಸ್ಯ ತರಂಗ. ಬಂಗಡಿ ಮೀನು ಬಳುಕಿದಾಗ ರೈತ ಬಾಂಧವರೇ, ಇಂದಿನ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಮೀನು ಕೃಷಿ ಆರ್ಥಿಕತೆ ಮತ್ತು ಜವಾಬ್ದಾರಿಯುತ ನದಿ ಮೀನುಗಾರಿಕೆಯನ್ನು ಕುರಿತು ಚಾಮರಾಜನಗರ ಜಿಲ್ಲಾ ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಎಂಎಸ್ ಮಂಜೇಶ್ವರ ಅವರೊಂದಿಗೆ ಸಂದರ್ಶನವಿದೆ. ಮಂಜೇಶ್ವರ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಮೀನು ಕೃಷಿಯ ಆರ್ಥಿಕತೆ ಅಂದರೆ ಎಷ್ಟು ಬಂಡವಾಳ ಹಾಕಬೇಕಾಗತ್ತೆ, ಯಾವ ರೀತಿ ಮೀನು ಸಾಕಬೇಕಾಗತ್ತೆ, ಅದರಿಂದ ಬರೋ ಆದಾಯ ಏನು, ಅದರ ಜೊತೆಗೇ ನದಿಯಲ್ಲಿ ಯಾವ ರೀತಿ ಜವಾಬ್ದಾರಿಯುತವಾಗಿ ಮೀನು ಸಾಕಾಣಿಕೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಬೇಕು. ಅಷ್ಟೇ ಅಲ್ಲ, ಚಾಮರಾಜನಗರ ಜಿಲ್ಲೆಯಲ್ಲಿ ಯಾವ ರೀತಿ ಮೀನು ಕೃಷಿಯ ಅಭಿವೃದ್ಧಿ ಆಗ್ತಾ ಇದೆ, ಇಲಾಖೆ ಯಾವ ರೀತಿ ಪ್ರಯತ್ನಪಟ್ಟು ಮೀನು ಕೃಷಿಯನ್ನು ಅಲ್ಲಿ ಅಭಿವೃದ್ಧಿ ಮಾಡ್ತಾ ಇದೆ, ಈ ಬಗ್ಗೆನೂ ಕೂಡ ವಿವರವಾಗಿ ಮಾಹಿತಿಯನ್ನು ನೀಡಿ ಮಂಜೇಶ್ವರ. ಖಂಡಿತವಾಗಿ. ಈಗ ಮೊದಲನೇದಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಮೀನುಗಾರಿಕೆ ಚಟುವಟಿಕೆ ಅಂದರೆ ಮೊದಲು ಗ್ರಾಮ ಪಂಚಾಯತಿ ಕೆರೆಗಳು ಮತ್ತು ಕೃಷಿ ಹೊಂಡಗಳು ಮತ್ತು ಕೆರೆಗಳು ಅಂದರೆ ನಮ್ಮಲ್ಲಿ ಗೋಕಟ್ಟೆಗಳು ಇರ್ತವೆ, ಗೋಕಟ್ಟೆಗಳನ್ನು ಉಪಯೋಗಿಸ್ಕೊಂಡಾಗಿ ಮೊದಲನೇದಾಗಿ ನಮ್ಮದು ಫಾರಮ್ ಪಾಂಡ್ಸ್ ಅಂತ ಹೇಳ್ತೀವಿ, ಅದು ಅಲ್ಲಿಂದ ಮತ್ತು ಗೋಕಟ್ಟೆಗಳು. ಗೋಕಟ್ಟೆಗಳಾದಮೇಲೆ 10 ಹೆಕ್ಟೇರ್ ಮೇಲ್ಪಟ್ಟು ಇರುವಂಥ ಕೆರೆಗಳು ಮತ್ತು 40 ಹೆಕ್ಟೇರ್ ಒಳಪಟ್ಟಿರುವಂಥ ಕೆರೆಗಳು ಮತ್ತು 40 ಹೆಕ್ಟೇರ್ ಮೇಲ್ಪಟ್ಟಿರುವಂಥ ಕೆರೆಗಳು, ಈ ಥರ ನಾವು ಕೆರೆಗಳನ್ನ ವಿಸ್ತರಣದ ಮೇಲೆ ನಾವು ಅದನ್ನು ವಿಂಗಡಣೆ ಮಾಡಿದ್ದೀವಿ. ಇಲ್ಲಿ ಒಂದೇನೆಂದರೆ ನಾವು ಕೆರೆ ಕಟ್ಟೆಗಳಲ್ಲಿ ಮೀನು ಸಾಕಾಣಿಕೆ ಮಾಡೋದಂದರೆ ಅದಕ್ಕೆ ನ್ಯಾಚುರಲ್ಲಾಗಿ ನಾವು ಯಾವುದೇ ರೀತಿ ಕೃತಕ ಆಹಾರ ಕೊಡಬೇಕಾಗಿಲ್ಲ. ಅಲ್ಲಿ ಏನಂದರೆ ನೀರು ಬಂದು ತುಂಬಿದ ತಕ್ಷಣ ಅದೇನು ಈಗ ನ್ಯಾಚುರಲ್ಲಾಗಿ ಏನಾಗಿರ್ತದೆ ಅಂದರೆ ದನ ಕರುಗಳೆಲ್ಲ ಮೇಯ್ದು ಅಲ್ಲಿ ಬೇಕಾದಂಥ ಕೃತಕ ಆಹಾರ ಉತ್ಪಾದನೆ ಆಗಬೇಕು ಅಂದರೆ ಫೈಟೋಪ್ಲಾಂಕ್ಟನ್ ಅಂತ ಹೇಳ್ತೀವಿ, ಅದು ಮೀನಿಗೆ ಮುಖ್ಯವಾಗಿ ಆಹಾರ. ಅದು ಆಹಾರ ಉತ್ಪಾದನೆ ಆಗಲಿಕ್ಕೆ ಆ ಕೆರೆ ಸುತ್ತ ಇವೆಲ್ಲ ದನಕರುಗಳೆಲ್ಲ ಮೇಯ್ದು ಅದ್ರಲ್ಲಿ ಗೊಬ್ಬರ ಆಲ್ರೆಡಿ ರೆಡಿ ಇರ್ತದೆ. ಮಳೆ ನೀರಾಗಲಿ ಅಥವಾ ಚಾನಲ್ ನೀರಾಗಲಿ ಬಂದು ನೀರು ತುಂಬಿದ ತಕ್ಷಣ ನಮ್ಮಲ್ಲಿ ಜೂನ್ ಜುಲೈ ಟೈಮಲ್ಲಿ ನಾವು ಮೀನು ಮರಿನ ಬಿತ್ತನೆ ಮಾಡ್ತೀವಿ. ಈ ಬಿತ್ತನೆ ಮಾಡಿದ ಸಮಯದಲ್ಲಿ ಒಂದೇನೆಂದರೆ ನಾವು ಒಂದು ದೊಡ್ಡ ಮಳೆ ಬಂದು ನಿಂತ ಮೇಲೆ ನಾವು ಮೀನು ಮರಿ ಬಿತ್ತನೆ ಮಾಡೋಕ್ಕೆ ಎಲ್ಲರೂ ಸಜೆಸ್ಟ್ ಮಾಡ್ತೀವಿ. ಕಾರಣ ಎಷ್ಟೇ ಕೆರೆ ಅಪ್ಪಿತಪ್ಪಿ ನೀರು ತುಂಬಿ ಕೋಡಿ ಲೋಟೋಗ್ಬಿಟ್ರೆ ಮೀನು ಮರಿನೂ ಜೊತೆಲ್ ಹೋಗ್ಬಿಡುತ್ತೆ. ಸೊ ಆ ದೃಷ್ಟಿಯಿಂದ ದೊಡ್ಡ ಮಳೆ ಬಂದು ಸಣ್ಣ ಮಳೆಗೆ ಬಂದು ನಿಂತಾಗ ಅಂದರೆ ಒಂದು 15 ದಿನ 20 ದಿನ ಡಿಫ್ರೆನ್ಸಲ್ಲಿ ಅಷ್ಟು ಟೈಮಲ್ಲಿ ನಮಗೆ ಮೀನು ಮರಿ ಎಲ್ಲ ಜಾಗದಲ್ಲೂ ನಮ್ಮ ಹತ್ರ ಲಭ್ಯ ಇರ್ತದೆ. ಮತ್ತು ನಮ್ಮಲ್ಲಿ ಮುಖ್ಯವಾಗಿ ಕಬಿನಿ ನುಗು ಅನ್ನೋ 2 ಮೇಜರ್ ಫಾರಮ್ಸ್ ಐತೆ, ಮೀನು ಮರಿ ಉತ್ಪಾದನಾ ಕೇಂದ್ರಗಳು. ಮತ್ತು ಇದಲ್ಲದೇ ನಮ್ಮಲ್ಲಿ ಸುಮಾರು ಹಲವಾರು ಮೀನು ಮರಿ ಪಾಲನಾ ಕೇಂದ್ರಗಳಿವೆ. ಈ ನಮ್ಮ ರೈತರುಗಳು ಬಂದು ಅಲ್ಲಿ ಮೀನು ಮರಿನ ತಗೊಂಡು ಮತ್ತು ಅಲ್ಲಿ ಮೀನು ಮರಿನ ಬಿತ್ತನೆ ಮಾಡಿದಲ್ಲಿ ಉತ್ತಮ ಇಳುವರಿನ ನಾವು ಪಡಿಬೋದು. ಇದು ಒಂದೇನೆಂದರೆ ನಮ್ಮದು ಪಾಂಡ್ ಕಲ್ಚರ್ ಬಗ್ಗೆ ಅಂದರೆ ಕೆರೆಗಳಲ್ಲಿ ಮೀನು ಸಾಕಾಣಿಕೆ ಮಾಡೋ ಬಗ್ಗೆ. ಇದರಲ್ಲಿ ಒಂದೇನೆಂದರೆ ಮಿನಿಮಮ್ 6 ತಿಂಗಳು ನೀರು ನಿಲ್ಲುವಂಥ ಕೆರೆಗಳನ್ನೇ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಮತ್ತು ಕನಿಷ್ಠ 1-5 ರಿಂದ 6 ಅಡಿ ಆಳ ಇರುವಂಥದ್ದು, ಅದಕ್ಕಿಂತ ಹೆಚ್ಚಾದರೂ ಚಿಂತೆ ಇಲ್ಲ. ಕನಿಷ್ಠ 5-6 ಅಡಿ ನೀರು ನಿಲ್ಲುವಂಥ ಕೆರೆಗಳನ್ನು ಮಾತ್ರ ನಾವು ಉಪಯೋಗಿಸ್ಬೇಕು. ಇದರಲ್ಲಿ ಒಂದು 6 ತಿಂಗಳಲ್ಲಿ ನಮಗೆ ಕನಿಷ್ಠ ಅಂದರೆ 1.25-1 ಕೆಜಿ ಮೀನು ಬೆಳವಣಿಗೆ ಆಗುತ್ತೆ. ಅದೇ ಏನಾದರೆ 1 ವರ್ಷಗಟ್ಟಲೆ ಆದರೆ 1.5-2 ಕೆಜಿವರೆಗೂ ಮೀನು ಬೆಳವಣಿಗೆ ಆಗುತ್ತೆ. ಮತ್ತು ಇಲ್ಲಿ ಮೇಜರಾಗಿ ನಾವು ಮೀನು ಮರಿಗಳನ್ನ ಬಿತ್ತನೆ ಮಾಡೋದೇನೆಂದರೆ ಕಾಟ್ಲಾ, ರೋವು, ಮಿರ್ಗಾಲು, ಗ್ರಾಸ್ ಕಾರ್ಪು ಮತ್ತು ಕಾಮನ್ ಕಾರ್ಪು. ಇಲ್ಲಿ ಒಂದೇನೆಂದರೆ ಬೇಗ ಒಣಗೋಗುವಂಥ ಕೆರೆಗಳಿಗೆ ನಾವು ಸಜೆಸ್ಟ್ ಮಾಡೋದೇನೆಂದರೆ ಕಾಟ್ಲಾ, ಕಾಮನ್ ಕಾರ್ಪು ಮತ್ತು ಅದರಲ್ಲೇನು ಹುಲ್ಲು ಯಥೇಚ್ಛವಾಗಿತ್ತು ಅಂದರೆ ಹುಲ್ಗೆಂಡೆ, ಇವನ್ನ ನಾವು 3 ಮಾತ್ರ ಬಿಡಿ ಅಂತ ಹೇಳ್ತೀವಿ. ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ 5% ಅಷ್ಟು ರೋವು ಬಿಡಿ ಅಂತ ಹೇಳ್ತೀವಿ. ಇದನ್ನು 40-40% ಬಿಟ್ಟು 5% ಗ್ರಾಸ್ ಕಾರ್ಪು, 5% ರೋವನ್ನ ಬಿಟ್ಟಲ್ಲಿ ಉತ್ತಮ ಇಳುವರಿ ಬರ್ತದೆ. ಮತ್ತು ಇನ್ನೊಂದೇನೆಂದರೆ ಮೀನುಗಳು ಯಾವುದೇ ಕಾರಣಕ್ಕೆ ಆಗಲಿ ಈ 4 ಜಾತಿ ಮೀನು ಮರಿ ಬಿಟ್ಟಿದ್ದು ಒಂದಕ್ಕೊಂದು ಕಾಂಪಿಟೇಷನ್ ಮಾಡಲ್ಲ. ಮೇಲ್ಪದ್ರದಲ್ಲಿ ಕಾಟ್ಲಾ ತಿನ್ನುತ್ತೆ, ಮಧ್ಯಪದ್ರದಲ್ಲಿ ರೋವು ಗ್ರಾಸ್ ಕಾರ್ಪ್ ತಿನ್ನುತ್ತೆ, ಆಮೇಲೆ ಹುಲ್ಲಿದ್ರೆ ಹುಲ್ ತಿನ್ನುತ್ತೆ ಹುಲ್ಗೆಂಡೆ. ಅದೇ ನಮ್ಮ ಕಾಮನ್ ಕಾರ್ ಬಂದು ಬಾಟಮಲ್ಲಿ ತಿನ್ನುವಂಥದ್ದು. ಇದೆಲ್ಲ ಒಂದು ನಮ್ಮಲ್ಲಿ ಒಂದು ಕನಿಷ್ಠ ಒಂದು 6-7 ತಿಂಗಳು ಬಂದ ತಕ್ಷಣ ಮೀನು ಹಿಡುವಳಿಗೆ ಬಂದಿರ್ತದೆ. ಮೀನು ಹಿಡುವಳಿ ಟೈಮ್ ಯಾವುದು ಅಂದರೆ ನಮ್ಮಲ್ಲಿ ಜನವರಿಯಿಂದ ಶುರು ಮಾಡ್ತಾರೆ. ಜನವರಿಯಿಂದ ಶುರು ಮಾಡಿ ಮಾರ್ಚ್ವರೆಗೂ ನೀರು ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಮೀನು ಶಿಕಾರಿ ಮಾಡ್ತಾನೆ ಬರ್ತದೆ ಜನ. ಮತ್ತು ಇನ್ನೊಂದೇನೆಂದರೆ ಯಾವಾಗಲೂ ನೀರಿಲ್ಲುವಂಥ ಕೆರೆಗಳಲ್ಲಿ ನಾವು ಏನು ಮಾಡ್ತೀವಿ, ಸಾಧ್ಯವಾದಷ್ಟು ಮೀನು ಮರಿಗಳನ್ನ, ಸಣ್ಣ ಮೀನು ಮರಿಗಳನ್ನ ಹಿಡಿಬೇಡಿ ಅಂತ ಹೇಳ್ತೀವಿ. ನೀರು ನಿಂತಿರುವಂಥ ಕೆರೆಗಳು ಒಂದು ಸ್ವಲ್ಪ ದಪ್ಪ ಆದ್ರಿಂದ ಹಿಡಿದ್ರೆ ಅದಕ್ಕೆ ಒಳ್ಳೆ ಬೆಲೆನೂ ಸಿಗುತ್ತೆ. ಅದೇ 3/4 kg 1 kg ಹಿಡಿದ್ರೆ ಒಂದು ಸ್ವಲ್ಪ ಯಾವತ್ತೂ ಒಂದು 100-150 ರೂಪಾಯಿಗೆ ಹೋಗುತ್ತೆ. ಅದೇ 1.5 kg 2 kg ಸೈಜ್ ಹಿಡಿದ್ರೆ ದಪ್ಪ ಆದಷ್ಟು ಮೀನಿಗೆ ಬೆಲೆ ಜಾಸ್ತಿ. ಸೊ ಆವಾಗ ಆ ಥರದ್ದು ಹಿಡೀರಿ ಅಂತ ರೈತರಿಗೆ ನಾವು ಅವ್ರಿಗೆ ತಿಳುವಳಿಕೆ ಕೊಡ್ತೀವಿ. ಮತ್ತು ಇನ್ನೊಂದೇನೆಂದರೆ ಈ ನಾವು ಏನು ಮೀನು ಮರಿ ಬಿತ್ತನೆ ಮಾಡ್ತೀವಿ ಅದರಲ್ಲಿ ನಾವು ಏನು ಈ ಕೆರೆ ಬಂಡವಾಳ ಅನ್ನೋದಿರ್ತದೆ, ಕೆರೆ ಅರಾಜೆಲ್ಲಾರ ತಗೊಂಡಿರ್ತಾರೆ, ಗುತ್ತಿಗೆಗಾರ ತಗೊಂಡಿರ್ತಾರೆ, ಅಥವಾ ಫಾರಂ ಪಾಂಡ್ಸ್ಗಳು ಅವ್ರವ್ರದ್ದೇ ಒಂದು 2 ಕುಂಟೆ 1 ಕುಂಟೆ ಜಮೀನಲ್ಲೆಲ್ಲ ಮಾಡ್ತಾಯಿದ್ದಾರೆ. ಆ ಜಮೀನುಗಳಿಗೂ ಈಗ ಏನು ಮಾಡ್ತಾಯಿದ್ದೀವಿ, ನಮ್ಮ ಇಲಾಖೆಯಿಂದಲೇ ಉಚಿತವಾಗಿ ಅವ್ರಿಗೆ ಮೀನು ಮರಿ ಬಿತ್ತು ಕೊಡ್ತಾಯಿದ್ವಿ. ಇದು ನಮಗೆ ಈ ವರ್ಷದಿಂದ ನಮ್ಮ ಇಲಾಖೆಯಲ್ಲಿ ಉತ್ತಮ ಕಾರ್ಯಕ್ರಮ ಇದು. ತಮ್ಮ ಮೂಲಕ ನಾನು ರಿಕ್ವೆಸ್ಟ್ ಮಾಡಿದೆ ಏನಾದ್ರು ರೈತರಿಗೆ, ದಯಮಾಡಿ ಮೀನುಗಾರಿಕೆ ಇಲಾಖೆನ ಸಂಪರ್ಕ ಮಾಡಿ ನಿಮ್ದು ಏನಿದೆ ಫಾರಂ ಪಾಂಡ್ ಬಗ್ಗೆ ಮಾಹಿತಿ ಕೊಟ್ಟಲ್ಲಿ ಉಚಿತವಾಗಿ ಮೀನು ಮರಿನ ಪಡ್ಕೊಂಡು ಅದ್ರ ಲಾಭದಾಯಕ ಪಡಿಬೋದು ಅಂತ ನಾನು ಕಳ್ಕೊಳ್ಳಿಯಾಗಿ ಕೇಳ್ಕೊಳ್ತೀನಿ. ಮತ್ತು ಇನ್ನೊಂದೇನೆಂದರೆ ಇದರಲ್ಲಿ ಮೀನುಗಾರಿಕೆಯಲ್ಲಿ ನಷ್ಟ ಅನ್ನೋದು ಭಾಳ ಕಮ್ಮಿ, ಭಾಳ ವಿರಳ. ಇದು ನಷ್ಟ ಎಲ್ಲಾಗುತ್ತೆ ಅಂದರೆ ನಮ್ಮ ನೆಗ್ಲಿಜೆನ್ಸಿಂದ ಮಾತ್ರ ನಷ್ಟ ಆಗುವಂಥದ್ದು. ಇದು ಯಾವುದೇ ಕಾರಣಕ್ಕೆ ಆಗಲಿ ಮೀನುಗಾರಿಕೆನ ಶ್ರದ್ಧೆಯಿಂದ ಯಾವ ಟೈಮಲ್ಲಿ ಮೀನು ಮರಿ ಬಿತ್ತನೆ ಮಾಡಬೇಕು, ಮತ್ತು ಸ್ವಲ್ಪ ದೊಡ್ಡ ಪಾಂಡ್ಗಳಾದರೆ ಕೆರೆಗಳಾದರೆ ಸ್ವಲ್ಪ ಕಾವಲು ಬೇಕೇ ಆಗುತ್ತೆ. ಮತ್ತು ಈಗಿಂದು ಅಡ್ವಾನ್ಸ್ ಟೆಕ್ನಾಲಜಿಲಿ ಏನಾಗಿದೆ ಅಂದರೆ ಈಗ ನಮ್ಮ ಚಾಮರಾಜನಗರದಲ್ಲೇ ಎಲ್ಲ 100,000 ರೂಪಾಯಿ 4 ಲಕ್ಷ 5 ಲಕ್ಷಕ್ಕೆಲ್ಲ ಕೆರೆ ತಗೊಂಡವ್ರೆ. ಈಗ ಏನು ಮಾಡಿದ್ದಾರೆ ಅಂದರೆ ಸೋಲಾರ CC ಕ್ಯಾಮ್ರಾ ಇಟ್ಕೊಂಡವ್ರೆ 6-7 ಕಡೆ. ಅದು ಉದ್ದೇಶ ಏನಂದರೆ ಕಳ್ಳತನ ಮಾಡೋನು ಯಾರು ಅಂತ ಕಂಡಿಡಿಬೋದು. ಇದು ಈಗಿನ ಅಡ್ವಾನ್ಸ್ ಟೆಕ್ನಾಲಜಿ ಬಂದಿರೋದು. ಅವ್ರ ಜನ ಈಗ ಸೋಲಾರ್ದನ್ನ ಅದನ್ನ ಕಿಳ್ಳಿಕ್ಕೂ ಆಗೋದಿಲ್ಲ, ಕಿಳ್ಳಿಕ್ಕೆ ಹೋದ್ರೆ ಅದು ಕ್ಯಾಪ್ಚರ್ ಆಗುತ್ತೆ, ಮತ್ತು ಯಾರು ಹತ್ರಕ್ಕೆ ಹೋಗ್ತಿದ್ದಂಗೆ ಸಡನ್ ಆಗಿ ಅವ್ನಿಗೆ ಅಲಾರಂ ಬರ್ತದೆ. ಇದೆಲ್ಲ ಇದರದಿಂದ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದೆ ಅಂದರೆ ಕಳ್ಳತನ ಆಗೋದನ್ನ ತಡೆಯುವಂಥದ್ದು. ಇದೆಲ್ಲ ಮಾಡಿದ್ರು ಮೀನುಗಾರಿಕೆಯಲ್ಲಿ ತುಂಬ ಲಾಭದಾಯಕವಾಗದೆ, ಮತ್ತು ನಾವೇನು ಒಂದು ಉತ್ತಮವಾದ ಮೀನು ಮರಿನ ಬಿತ್ತನೆ ಮಾಡಿದಲ್ಲಿ ಅಂದರೆ ಬೆರಳುದ್ದ ಮೀನು ಮರಿ ಅಂತ ಹೇಳ್ತೀವಿ, ಆ ಥರದನ್ನ ನಾವೇನು ಬಿತ್ತನೆ ಮಾಡೋದಲ್ಲಿ ನಮಗೆ ಕನಿಷ್ಠ ಅಂದ್ರೂ ಒಂದು 30%ಷ್ಟು ನಮಗೆ ಹಿಡುವಳಿ ಗ್ಯಾರಂಟಿ ಆಗಿ ಆಗುತ್ತೆ. ನಮ್ಮಲ್ಲಿ ಈಗ ಒಂದು ಅಬ್ಸರ್ವ್ ಮಾಡಿದಂಗೆ ನಾನು ಕೆರೆದನ್ನ ನಾವು ಲಾಭ ಅಂತ ಹೇಳ್ತೀವಿ. ಈಗ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಲೆಕ್ಕನ ಕರೆಕ್ಟಾಗಿ ಕೊಡೋದು, ನಷ್ಟ ಆದದ್ದನ್ನು ಮಾತ್ರ ಹೇಳ್ತಾರೆ ಹೊರತು ಉತ್ತಮವಾಗಿ ಲಾಭ ಬಂದದ್ದನ್ನು ಯಾರೂ ಹೇಳೋದಿಲ್ಲ ಕೆರೆಗಳವರು. ಅದರಲ್ಲಿ ನಾವು ಒಂದಷ್ಟು ಯಾರು ನಮ್ಮ ಮಾನಿಟರ್ ಮಾಡ್ತಾ ಇರ್ತೀವಿ ಅವ್ರನ್ನ ರೆಗ್ಯುಲರ್ ಮಾನಿಟರ್ ಮಾಡಿ ಏನು ಸೈಜ್ ನಡೀತಾ ಇದೆ ಎಲ್ಲ ಹೇಳಿದಾಗ, ಈಗ ನಾನೇ ಒಂದು ಎಕ್ಸಾಂಪಲ್ ಆಗಿ ಒಂದು 3 ಕೆರೆನ ನಾನೇ ಆಯ್ಕೆ ಮಾಡ್ಕೊಂಡಿದ್ದೆ ಈ ವರ್ಷ. ಆ 3 ಕೆರೆನ ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಯಾವ್ಯಾವ ಕೆರೆ ಸರ್? ಅದು ಉಮ್ಮತ್ತೂರ್ ಕೆರೆ ಅಂತ ಒಂದು, ಕುಂತೂರ್ ಕೆರೆ ಅಂತ ಒಂದು, ಮತ್ತೆ ಮದ್ದೂರ್ ಕೆರೆ ಅಂತ. ಇದನ್ನ ನಾನು 3ನ ನಾನೇ ಮಾನಿಟರ್ ಮಾಡ್ತಾ ಇದ್ದೀನಿ. ಮಾನಿಟರ್ ಮೀನ್ಸ್ ಏನಾಗ್ತಿದೆ, ಹಿಂದೆ ಮಾನಿಟರ್ ಮಾಡಿದ್ದು ಒಂದು 30 ವರ್ಷದಿಂದ ಅಲ್ಲಿ ಅದೇ ಕೆರೆಯಲ್ಲಿ ನಾನು 25 ವರ್ಷದಿಂದ ಅದೇ ಕೆರೆಯಲ್ಲಿ ಮೀನು ಮರಿ ಬಿತ್ತನೆ ಮಾಡಿದೆ. ಬಿತ್ತನೆ ಮಾಡಿದ ಮೀನು ಮರಿಯಲ್ಲಿ ನಾನೇ ನೋಡಿದ್ದೀನಿ 13 ಟನ್ನು ಮೀನು ಬಂದಿತ್ತು. 13 ಟನ್ನು ಅವ್ರ ಖರ್ಚು ವೆಚ್ಚ ಎಲ್ಲ ಕಳೆದು ಕನಿಷ್ಠ ಅಂದ್ರು ಅಂಧ ಕಾಲದಲ್ಲೇ ನಮಗೆ ಒಂದು 4-5 ಲಕ್ಷ ರೂಪಾಯಿ ಲಾಭ ಇತ್ತು 25 ವರ್ಷದಿಂದ. ಬಟ್ ಈಗ ಸದ್ಯದಲ್ಲಿ ಏನು ಹೇಳ್ತಾರೆ ಅಂದರೆ ಸರ್ ನಮ್ಮ ಕಳ್ಳತನ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ. ಈಗ ನಾವು ಈ ಟೆಕ್ನಾಲಜಿ ಎಲ್ಲ ಹೇಳ್ಕೊಟ್ಟು ಈ ಸಲ ಸ್ಟಡಿ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಅವರು ಒಂದು 3-3 ಲಕ್ಷ ರೂಪಾಯಿಯಷ್ಟು ಮೀನು ಹಿಡುವಳಿ ಮಾಡೋರೆ. ಇನ್ನು ಮುಂದಿನಿಂದಲೇ ನಮಗೆ ಈ ಮಾರ್ಚ್ವರೆಗೆ ನನಗೆ ಒಳ್ಳೆ ರಿಸಲ್ಟ್ ಬರ್ತದೆ. ಈಗಲೇ ಅವರು 3-4 ಲಕ್ಷ ರೂಪಾಯಿ ಹಿಡುವಳಿ ಮಾಡಿರೋದ್ರಿಂದ ಮುಂದಿನಿಂದಲೇ ಇನ್ನೊಂದು 60%ಷ್ಟು ನಮಗೆ ಲಾಭ ಸಿಕ್ಕುತ್ತೆ ಅನ್ನೋದು ಗ್ಯಾರಂಟಿ. ಸೊ ಆ 3 ಇದು ಮಾಡಿದ್ರೆ ಅದನ್ನು ನಾವು ಬೇರೆ ರೈತರಿಗೂ ಹೇಳ್ಕೊಟ್ಟು ಕೆರೆಗಳಲ್ಲಿ ಈ ಥರ ಮಾಡಿದ್ರೆ ನಿಮಗೆ ಈ ಥರ ಲಾಭದಾಯಕವಾಗಿದೆ ಅಂತ ನಾವು ತೋರಿಸ್ಕೊಡ್ಬೋದು. ಸರ್, ಎಷ್ಟು ಕೆರೆ ಇರ್ಬೋದು ಚಾಮರಾಜನಗರ ಜಿಲ್ಲೆಯಲ್ಲಿ? ಸರ್, ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು 96 ಕೆರೆ ಇದೆ. 96 ಕೆರೆ. ಆಮೇಲೆ 155 ಗ್ರಾಮ ಪಂಚಾಯತ್ ಕೆರೆಗಳಿವೆ. ಗೋಕಟ್ಟೆಗಳು ಅಲ್ಲಿ ಸುಮಾರು 1,347 ಇದೆ ಗೋಕಟ್ಟೆಗಳು. ಸೊ ಈಗ ನಾವೇನು ಪ್ಲಾನ್ ಮಾಡ್ತಾ ಇದ್ದೀವಿ, NREGA ಅಂದರೆ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಅವ್ರಿಗೆ ಈಗ ಆಲ್ರೆಡಿ ನಾವು ತರಬೇತಿ ಕೊಟ್ಟಿದ್ದೀವಿ. ಈಗ ಆಲ್ರೆಡಿ ಅವ್ರಿಗೆ ಕೆರೆಗಳನ್ನ ಆಯ್ಕೆ ಮಾಡಿ ಕೆರೆಗಳು ಕೊಡ್ತಿದ್ದೀವಿ. ಈ ಸಲ ಒಂದು 65 ಕೆರೆಗಳನ್ನ ಒಂದು 65 ಗುಂಪುಗಳಿಗೆ ಕೊಡಬೇಕು ಅನ್ನೋದು ನಾವೀಗ ನಾವು ಟಾರ್ಗೆಟ್ ಹಾಕೊಂಡಿದ್ದೀವಿ. ಈ ವರ್ಷ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ ಅದನ್ನು. ಆ ಗೋಕಟ್ಟೆಯಿಂದ ಹಿಡಿದು ನಾವು ಇಲ್ಲಿ ಲಾಭದಾಯಕವಾಗಿ ಮಾಡ್ಬೋದು. ಮತ್ತು ಇನ್ನೊಂದು ಇದರಲ್ಲಿ ತಮಗೆ ಇನ್ನೊಂದು ಹೇಳಿದೆ ಅಂದರೆ, ನಾನೇ ಪ್ರಾಕ್ಟಿಕಲ್ ಆಗಿ ಮಾಡಿದ್ದು. ನಾನು ಮಳವಳ್ಳಿಲಿ ಒಂದ್ಸಲ ಅಸ್ಟ್ಯಾಂಡರ್ಡ್ ಕೆಲಸ ಮಾಡ್ತಿದ್ದಾಗ ಒಂದು 20 ವರ್ಷದಿಂದ ಒಂದು ಕೆಂಬುತ್ಕೆರೆ ಅನ್ನೋ ಗ್ರಾಮ, ಕೆಂಬುತ್ಕೆರೆ ಅನ್ನೋ ಹಳ್ಳಿಲಿ ಈ NREGA ವರ್ಕಲ್ಲಿ ಆ ಹೂಳೆತ್ತಿ ಕೆರೆಗಳನ್ನ ಇದು ಮಾಡುವಂಥ ಅಭಿವೃದ್ಧಿಪಡಿಸಿದ್ದು. ಈ ಅಭಿವೃದ್ಧಿಪಡಿಸುವಂಥದ್ದು ವಿಚಾರ ನಾನು ಒಂದ್ಸಲ ಇದ್ಕೋಗಿದ್ದಾಗ ಫೀಲ್ಡ್ ವಿಸಿಟ್ ಹೋಗಿದ್ದಾಗ ಅಲ್ಲೊಬ್ಬರು ನೋಡಿದೆ ಆ ಹಿಂಗೆ ಮಾಡ್ತಾ ಇದ್ದನ್ನು. ಅಲ್ಲಿ ಒಬ್ಬರು ಫಾರ್ಮರು, ಅವ್ನು ತುಂಬ ಇಂಟ್ರೆಸ್ಟೆಡ್ ಮನುಷ್ಯ, ಸರ್ ನಾನು ಮೀನುಗಾರಿಕೆಯಲ್ಲಿ ಏನಾರು ಮಾಡಬೇಕು ಸರ್, ದಯಮಾಡಿ ನಂಗೆ ಸಹಾಯ ಮಾಡಿಕೊಡಿ ಸರ್, ಯಾಕೆಂದರೆ ನನಗೆ ಇನ್ನೇನು ಉದ್ಯೋಗ ಕಾಣ್ತಾ ಇಲ್ಲ, ನನಗೆ ಒಂದು ಸ್ವಲ್ಪ ಏನಾರ ಒಂದು ನಿಮ್ಗೆ ಇಷ್ಟೆಲ್ಲ ಹೇಳ್ತಾರೆ ತಮ್ಮ ಬಗ್ಗೆ ಒಂದು ಸಲ ಹೇಳ್ಕೊಡಿ ಅಂತ ಹೇಳಿದ್ರು. ನಾನು ಈ ಗ್ರಾಮ ಪಂಚಾಯತಿಲಿ ಒಂದು 2 ಎಕರೆ ಕೆರೆ 2.5 ಎಕರೆ ಕೆರೆನ ಹೂಳೆತ್ತಾ ಇರೋದು ನೋಡಿದೆ. ನೋಡಪ್ಪ, ಇದು 2 ಗ್ರಾಮ ಪಂಚಾಯತಿ ಕೆರೆಗಳನ್ನ ನೀನು ಅಲ್ಲಿ ಅದನ್ನು ನೀನು ಟೆಂಟ್ ಕಮ್ ರಾಜಲ್ಲಿ ಇಟ್ಟು ತಗೋ, ತಗೊಂಡು ಆಮೇಲೆ ಬಾನಂಥವಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಅಂತ ಹೇಳ್ದೆ. ಅವನು ಅದೇ ಥರ ಕಾನೂನು ಪ್ರಕಾರ ತಗೊಂಡ, ಮತ್ತು ಬಂದ ಅವನು. ನಂಗೆ ತಿಳಿದಂಗೆ ಒಂದು 18 ವರ್ಷದ ಹಿಂದೆ ಅನಿಸುತ್ತೆ ಇದು. ಅವನು ಬಂದು ನನ್ನ ಹತ್ರ ಏನು ಮಾಡ್ಬೇಕು ಸರ್ ಅಂದ, ಏನು ಮೀನುಗಾರಿಕೆಯಲ್ಲಿ ಒಂದು ಕೆಲಸ ಮಾಡು, ಬೇಗ ದುಡ್ಡಾಗುವಂಥ ಕೆಲಸ ಹೇಳ್ಕೊಡ್ತೀನಿ ಮಾಡಪ್ಪ ಅಂತ ಹೇಳಿದೆ. ಆಯಿತು ಸರ್, ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಏನು ಮಾಡಬೇಕು ಸರ್ ಅಂತ ಕೇಳಿದಾಗ, ನಾನು ಮೀನು ಮರಿನ ಸಣ್ಣ ಮೀನು ಮರಿ ಅಂದರೆ ನಾವು ಹೇಳ್ತೀವಿ ಮೊಟ್ಟೆಯಿಂದ ಹೊಡೆದಿದ್ದು ಸಣ್ಣ ಮೀನು ಮರಿ ಆಗ್ತಾನೆ ಬಾಯಿ ಬಿಡ್ತಾ ಇರುತ್ತೆ, ಅಂಥ ಮೀನು ಮರಿನ ತಂದು ಸಾಕಾಣಿಕೆ ಮಾಡಬೇಕು ಅಂತ ಹೇಳ್ಕೊಟ್ಟೆ. ಅದ್ರ ಬಗ್ಗೆ ನಾನೇ ಆಫೀಸಲ್ಲಿ ಕುತ್ಕೊಂಡು ಅವನಿಗೆ 2-3 ದಿನ ತರಬೇತಿ ಕೊಟ್ಟು, ಯಾಕೆ ನನಗೆ ಫಾರಮಲ್ಲಿ ನನಗೂ 16 ವರ್ಷ ಎಕ್ಸ್ಪೀರಿಯೆನ್ಸ್ ಇತ್ತು ಫಾರಮಲ್ಲಿ ಕೆಲಸ ಮಾಡಿದ್ದು. ಅದರಿಂದ ಇವ್ರಿಗೆ ಹೇಳ್ಕೊಟ್ಟೆ. ಮತ್ತು ಆ ಊರಲ್ಲೆಲ್ಲ ಕೆರೆ ತಗೊಂಡಾಗ ಒಂದೇನಿಸ್ತು, ರೈತರುಗಳಿಗೆ ಎಲ್ಲಿ ಪಾಪ ಅನುಭವ ಕಮ್ಮಿ ಇಲ್ಲದೇ ಸುಮ್ಮನೆ ಪಾಪ ಅವರು ಲಾಭ ಹೆಂಗೆ ಮಾಡಬೇಕು ಅಂತ ಗೊತ್ತಿರಲ್ಲ. ಆ ಕೆರೆಗೆ ಆಗ ಕಟ್ಟೆಗೆ ನೀರು ತುಂಬಿದ್ದು ಅವನೇ ಹೇಳ್ತಾನೆ, 16 ವರ್ಷದಿಂದ ಸರ್ ಆ ಕಟ್ಟೆಯಲ್ಲಿ ನೀರು ಅಂತ ನಾವು ನೋಡಿದ್ದು. ಈ ಸಲ ಏನಾದ್ರೆ ನೀವು ಮನ್ಸು ಮಾಡಿದ್ರೆ ಇದು ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡಿ, ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ, ನೋಡಪ್ಪ ಈ 3 ದಿನದಲ್ಲಿ ನೀನು ಎಷ್ಟು ಮೋಟ್ರ್ ಉಪಯೋಗಿಸ್ತೀವಿ ಗೊತ್ತಿಲ್ಲ, 3ದಿನ ಆಗೋದು, 3 ದಿನದಲ್ಲಿ 2 ಕಟ್ಟೆಗೂ ನೀರು ತುಂಬಿಸ್ಬೇಕು ಅಂತ ಹೇಳಿ ಅವನು ಅವ್ರ ಊರವ್ರ ಎಲ್ಲರೂ ರಿಕ್ವೆಸ್ಟ್ ಮಾಡಿ, ಪಾಪ ಒಳ್ಳೆ ಮನುಷ್ಯ ಅವನು ರಿಕ್ವೆಸ್ಟ್ ಮಾಡಿ 16-17 ಮೋಟ್ರೇನು ಉಪಯೋಗಿಸ್ಕೊಂಡು ಆ ಕೆರೆ 2 ಕೆರೆಗೂ ನೀರು ತುಂಬಿಸ್ತು. ಆವಾಗ ಊರವರೆಲ್ಲ ಏನಂದರು, ಮೊದಲನೇ ದಿನ ಅಪ್ಪ ನೀನು ಭಗೀರಥ ಕಣೆಯ, ನಮ್ಮ ಊರಿಗೆ ನೀರು ತಂದೆ ಕಣಪ್ಪ ನೀನು ಅಂದ್ಕೊಂಡು ತುಂಬ ಖುಷಿಯಾದರು. ಆ ನೀರಿನ ಜನಗಳೆಲ್ಲ ದನಕರುಗಳು ತೊಳೆದು ಮತ್ತು ನೀರು ಕುಡಿಸ್ಲಿಕ್ಕೆ ಇವಕ್ಕೆಲ್ಲ ಸುಮಾರು 1.5 ಕಿಲೋಮೀಟರ್ ನಡ್ಕೋಯ್ತಿದ್ರು. ಊರಿನ ಮಧ್ಯದಲ್ಲೇ ಬಂತಲ್ಲ ಇದು, ಏನಾಯಿತು ಆ ಜನಗಳಿಗೆ ತುಂಬ ಖುಷಿಯಾಯಿತು. ಆಮೇಲೆ ಅದಕ್ಕೆ ಮೆನ್ಯೂರ್ ಮಾಡಬೇಕಿತ್ತು, ಯಾಕೆಂದರೆ ಸರ್ಕಾರಿ ಕಟ್ಟೆಗಳಿಗೆ ಗೊಬ್ಬರ ಹಾಕೋದಂದರೆ ಭಾಳ ಹಿಂಸೆ, ಅದನ್ನು 1.5 ಕಿಲೋಮೀಟ್ರ್ ಹಿಂದೆಯೇ ಗೊಬ್ಬರ ಕಲಸಿ ನೀರು ಬಿಡಿಸಿದೆ. ಸೊ ಅದು ಏನು ತೊಂದರೆ ಆಗಿರಲ್ಲ. ಮತ್ತು ಸ್ಪಾನ್ ತಂದುಬಿಟ್ಟು, ಸ್ಪಾನ್ ಅಂದರೆ ಚಿಕ್ಕ ಮರಿನ ತಂದುಬಿಟ್ಟು ಪಾಲನೆ ಆಯಿತು. ಪಾಲನೆ ಆದಮೇಲೆ ನಾನು ವಾರಕ್ಕೆ ಒಂದ್ಸಲ ಹೋಗಿ ಚೆಕ್ ಮಾಡ್ತಾಯಿದ್ದೆ ಹೆಂಗೆ ಬರ್ತಾಯಿತ್ತು ಹೆಂಗೆ ಬರ್ತಾಯಿತ್ತು. ಅವ್ರ ಅದೃಷ್ಟಕ್ಕೆ ಮೀನು ಮರಿ ಒಂದೇ ತಿಂಗಳಲ್ಲಿ ಮೀನು ಮರಿ ಬೆಳವಣಿಗೆ ಆಗ್ಬಿಡ್ತು, 2 ಕಟ್ಟೆಲ್ಲೂ ಬೆಳವಣಿಗೆ ಆಯಿತು. ಅವನಿಗೆ ಆ ಸಮಯದಲ್ಲಿ ನಾನು ನೋಡ್ದಂಗೆ ಅವನಿಗೆ ಆವಾಗ ಒಂದೊಂದು ಮರಿನ 70 ಪೈಸೆಗೇನೋ ಮಾರಿದ್ವಿ ಒಂದೊಂದು ಕಟ್ಟೆಯಲ್ಲಿ, ಒಂದೊಂದು ಕಟ್ಟೆಗೆ ನಾವು 16 ಲಕ್ಷ ಬಿಟ್ಟಿದ್ದೆ ಮರಿನ. ಅವ್ನಿಗೆ ಬಂದದ್ದು ಲಾಭ ಬಂದು ಒಂದೊಂದು ಕಟ್ಟೆಯಲ್ಲಿ ಕನಿಷ್ಠ ಅಂದರೆ 4.5 ಲಕ್ಷ ರೂಪಾಯಿ ಒಂದೇ ತಿಂಗಳು ಮರಿದ್ದು ಒಂದೇ ತಿಂಗಳಲ್ಲಿ. ಈ ವಿದ್ಯೆನ ಹೇಳ್ಕೊಟ್ರು, ಈ ವಿದ್ಯೆ ನೋಡ್ಕೊಂಡು ಬೇರೆಯವರೆಲ್ಲ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು. ಮತ್ತೆ ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬಂದೆ. ಮತ್ತು ಈಗ ನಾವೇನು ಮಾಡ್ತಾ ಇದ್ದೀವಿ, ಈಗ ನಾವು ಇದೇ ಟಾಪಿಕ್ನ ನಾನು ಮಹಿಳೆ ಗುಂಪುಗಳನ್ನ ಕಟ್ಕೊಂಡು ಇದನ್ನು ಮಾಡಿಸ್ಬೇಕು ಅನ್ನೋದು ನನ್ನ ಚಾಮರಾಜನಗರದಲ್ಲಿ ನೆಕ್ಸ್ಟ್ ಟಾರ್ಗೆಟ್. ಯಾಕೆಂದರೆ ಇದು ಲಾಭದಾಯಕ, ಕಮ್ಮಿ ಸಮಯದಲ್ಲಿ ಹೆಚ್ಚು ಲಾಭ ಮಾಡಿಬಿಡ್ಬೋದು. ಇದು ಮೀನುಗಾರಿಕೆಯಲ್ಲಿ ಮೀನು ಮರಿ ಪಾಲನೆ ಮಾಡೋದು ಒಂದು ಉದ್ಯಮನೆ. ಇಲ್ಲಿ ಒಂದೇನಾಗಿದೆ, ನಮಗೆ ರಾಜ್ಯದಲ್ಲಿ ನಮ್ಗೆ ಬೇಕಾಗಿರೋದು ಕನಿಷ್ಠ 50 ಕೋಟಿ ಮೀನು ಮರಿ ಬಿತ್ತನೆ ಬೇಡಿಕೆ ಇದೆ. ಈಗ ನಮ್ಮಲ್ಲಿ ಉತ್ಪಾದನೆ ಆಗ್ತಿರೋದು 25-26 ಕೋಟಿ, ಇನ್ನೂ ನಮಗೆ ಮೋರ್ ದೆನ್ 45-50% ನಮಗೆ ಬೇಡಿಕೆ ಇದೆ. ಇದನ್ನು ಪೂರೈಸಲಿಕ್ಕೆ ನಾವು ಹೊರ ರಾಜ್ಯದಿಂದ ತರೋ ಬದಲು ನಮ್ಮ ರಾಜ್ಯದಲ್ಲೇ ಯಾಕೆ ಮಾಡಬಾರ್ದು ಅನ್ನೋದು ಮುಂದಿನ ಗುರಿ. ಈಗ ಇದಕ್ಕೆ ಪೂರ್ವಕವಾಗಿ ನಾವೇನು ಮಾಡ್ತಾ ಇದ್ವಿ, ಕೆರೆ ಹಂಚಿನಲ್ಲಿ ಕೊಳ ಮಾಡಿಸ್ತಾ ಇದ್ವಿ, ಕೆರೆ ಹಂಚಿನ ಕೊಳದಲ್ಲಿ ಮೀನು ಮರಿ ಪಾಲನೆ ಮಾಡ್ತಾ ಇದ್ವಿ. ಅಂದರೆ ಅದೇ ವಾತಾವರಣದಲ್ಲಿ ಮೀನು ಬೆಳೆದು ಅದೇ ಕೆರೆಗೆ ಹೋದರೆ ಉತ್ತಮ ಇಳುವರಿ ಬರ್ತದೆ. ಈಗ ಯಾಕೆಂದರೆ ಇಲ್ಲಿಂದ ತಗೊಂಡೋಗ್ಬಿಟ್ಟು ಒಬ್ಬನ ರಾಜಸ್ಥಾನದಲ್ಲಿ ಬಿಟ್ಬಿಟ್ರೆ ಆ ಬಿಸಿಲಿಗೆ ತಡ್ಕೊಳ್ಳಾರು, ಅವರು ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಆಗೋಲ್ಲ. ಅದೇ ರೀತಿ ಇದೇ ಮೀನು ಮರಿಗಳು ಭಾಳ ಸೂಕ್ಷ್ಮ ಇರ್ತವೆ. ಎಲ್ಲಿಂದ ತಂದು, ಆಂಧ್ರದಿಂದ ತಂದು ಇಲ್ಲಿ ಮೀನು ಮರಿ ತಂದುಬಿಟ್ರೆ ಅವು ಮೀನು ಮರಿಗಳು ಬದುಕುಳಿದು ಭಾಳ ಕಡಿಮೆ. ಆದರೆ ಅದೇ ಜಾಗದಲ್ಲಿ ಬೆಳೆದು ಅದೇ ಮೀನು ಮರಿಗಳು ಹೋದರೆ ಅದರಲ್ಲಿ ಇಳುವರಿ ಚೆನ್ನಾಗಿ ಬರ್ತಿರೋದನ್ನು ಕಳೆದ ವರ್ಷದಿಂದ ನಾವು ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಕಳೆದ ವರ್ಷ 4 ಕೆರೆಗೆ ಮಾಡಿದ್ದೋ, ಈ ಸಲ 1 8 ಕೆರೆಗೆ ಮಾಡಿದ್ವಿ ಅಲ್ಲೇ. ಮತ್ತು ಒಂದು ಇದು ಒಂದು ಈ ತರ ಲಾಭ ಮಾಡುವಂತ. ನಿಮ್ಮಲ್ಲಿ ಜಲಾಶಯನೂ ಇರಬೇಕು. ಜಲಾಶಯನೂ ಇದೆ. ಈಗ ಜಲಾಶಯ ಇದ್ದು ಸುವರ್ಣವತಿ, ಒಂದು ಸುವರ್ಣವತಿ, ಒಂದು ಚಿಕ್ಕೊಳೆ, ಒಂದು ಕುಂಡಾಲ್ ಡ್ಯಾಮ್. ಈಗ ಎರಡು ಜಲಾಶಯನ ನಾವು ಆಲ್ರೆಡಿ ಗುತ್ತಿಗೆ ಕೊಟ್ಟಿದ್ದೀವಿ, ಇನ್ನೊಂದನ್ನ ಈ ಟೆಂಡರ್ ಪ್ರೊಸೆಸ್ ಮಾಡಿದ್ದೀವಿ. ಅದು ಒಂದು ಹೈಕೋರ್ಟಲ್ಲಿ ಕೇಸ್ ಇದೆ, ಅದು ಕ್ಲಿಯರ್ ಆಗಿ ಬಂದಮೇಲೆ ಅದು ಏನಾಗುತ್ತೆ ಅದು ಮಾಡ್ತೀವಿ. ಮತ್ತು ಅದಕ್ಕೂ ಅಷ್ಟೇ, ಮೀನುಮರಿ ಬಿತ್ತನೆ ಮಾಡ್ಬೇಕಾದ್ರೆ ನಾವೇ ವಾಲಂಟಿಯರಾಗಿ ಹೇಳ್ತೀವಿ, ದೊಡ್ಡ ಮೀನುಮರಿ ಬಿತ್ತನೆ ಮಾಡಿ, ಸಣ್ಣ ಮೀನುಮರಿ ಬಿತ್ತನೆ ಮಾಡಬೇಡಿ. ಏಕೆಂದರೆ ಅಲ್ಲಿ ಬೇರೆ ಬೇರೆ ಥರ, ಈಗ ನಮ್ಮಲ್ಲಿ 4,000 ಜಾತಿ ಥರ ಮೀನುಗಳವೆ, ಅದರಲ್ಲಿ ಮಾಂಸಾಹಾರಿಗಳು ಅವೆ, ಸಸ್ಯಹಾರಿಗಳು ಅವೆ. ಮಾಂಸಾಹಾರಿಗಳಿಗೆ ಇದು ಇವೆಲ್ಲ ಸಸ್ಯಹಾರಿಗಳು, ನಾವು ಬಿಡುವಂಥದ್ದೆಲ್ಲ ಮೀನುಮರಿಗಳು ಸಸ್ಯಹಾರಿ. ಅಂದರೆ ಅದು ಗಿಡ ಗಂಟೆಗಳು ತಿನ್ಕೊಂಡು ಬದುಕುವಂಥದ್ದು. ಮಾಂಸಾಹಾರಿಗಳಿಗೆ ಪಾಪ ಕೇಳಿ ಮೀನೇ ಆಹಾರ, ಇನ್ನೇನಿಲ್ಲ. ಅದಕ್ಕೋಸ್ಕರ ನಾವು ಬೆಳ್ಳುದ್ದ ಮೀನುಮರಿ ಬಿಟ್ಟರೆ ಅವು ಬೇಗ ಎಸ್ಕೇಪ್ ಆಗ್ತವೆ, ಪ್ರಿಡೇಟರ್ಸಿಂದ ಎಸ್ಕೇಪ್ ಆಗಿ ಒಳ್ಳೆ ಇಳುವರಿನೂ ಬರ್ತದೆ. ಆ ಥರ ಹೇಳಿ ಈಗ ಆಲ್ರೆಡಿ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಒಳ್ಳೆ ಇಳುವರಿನೂ ಬರ್ತಾ ಇದೆ. ಮತ್ತು ಕಳೆದ 4 ವರ್ಷದಿಂದ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲೇ ಒಂದು ರೆವಲ್ಯೂಷನ್ ಮಾಡಿದ್ವಿ. ಏನಂದರೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಮೀನುಗಾರಿಕೆ ಮಾಡಬೇಕು ಅನ್ನೋದನ್ನು ತಂದು ಅಲ್ಲಿ ಏನು ಮಾಡ್ದೋ, ನಮ್ಮದು ಮರಲ್ ಕಲ್ಚರ್ ಅಂತ, ಅಂದರೆ ಅವಲ್ ಮೀನು, ಅವಲ್ ಮೀನನ್ನ ನಾವು ಕಲ್ಚರ್ ಮಾಡುವಂಥದ್ದನ್ನು ಈಗ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಕನಿಷ್ಠ ಅಂದ್ರೆ 250 ಟನ್ನಷ್ಟು ನಮಗೆ ಮೀನಲ್ಲಿ ಬೆಳವಣಿಗೆ ಆಗ್ತೈತೆ. ಮರಲ್ ಮೀನು, ಮರಲ್ ಮೀನು ಬೆಳವಣಿಗೆ ಆಗ್ತಾ ಇದೆ. ಮತ್ತು ನಮ್ಮಲ್ಲಿ ಈಗ ಆಲ್ರೆಡಿ ಸುಮಾರು ಜನ ಅದಕ್ಕೆ ಫಾರ್ಮರ್ಸ್ ತುಂಬ ಜನ ಇಂಟ್ರೆಸ್ಟೆಡ್ ಪರ್ಸನ್ಸ್ ಬಂದಿದ್ದಾರೆ. ಮತ್ತು ಎಲ್ಲರೂ ಅದ್ರ ಬಗ್ಗೆ ತುಂಬ ಆಸಕ್ತಿ ತೋರಿಸ್ತಾ ಇದ್ದಾರೆ. ಈಗ ನಾನು ನಿನ್ನೆ ಒಂದು ಒಬ್ಬರನ್ನ ಕೇಳಿದೆ, 2 ಯೂನಿಟಲ್ಲಿ ಅವರು ಒಂದೊಂದು ಯೂನಿಟಲ್ಲಿ ಅವರು ಒಂದು 5.5 ಲಕ್ಷ ರೂಪಾಯಿ ಮೀನು ಮಾರಿದೆ ಸರ್ ಅಂತ ಹೇಳ್ದ. ಅವ್ನು ಫೀಡಿಂಗ್ ಖರ್ಚಾಗಿರೋದು 3 ಲಕ್ಷ, ಅವನು 7 ತಿಂಗಳು 8 ತಿಂಗಳು, ಬಟ್ ಅವನದು ನೆಗ್ಲೆಕ್ಟಾಗಿ ಬೆಳೆದಿದ್ದದು. ಅದೇ ಇನ್ನೊಬ್ಬನ ಪ್ರಗತಿಪರ ರೈತ ಕಳೆದ ವರ್ಷ ಬೆಳೆದ, ಈ ವರ್ಷದ ಉತ್ತಮವಾಗಿ ಬೆಳೆದವನೇ, ಈಗ ಮುಂದಿನ ವಾರ ಹಾರ್ವೆಸ್ಟ್ ಆಗುತ್ತೆ. ಅವನು ಒಟ್ಟು ಒಂದು 4.75 ಟನ್ ಬೆಳೆದ, 1 ಟನ್ನ 3 ಲಕ್ಷಕ್ಕೆ ಮಾರವನೆ. ಅಂದರೆ 4.75 ಟನ್ ಅಂದರೆ ಹೆಚ್ಚು ಕಮ್ಮಿ ಒಂದು 5 ಟನ್ ಅಂತ ತಗೊಂಡ್ರೆ 5 × 15 ಅವನಿಗೆ 8 ಲಕ್ಷ ರೂಪಾಯಿ 9 ಲಕ್ಷ ರೂಪಾಯಿ ಫೀಡ್ ಖರ್ಚಾಗಿದ್ರೆ, ಇನ್ನೇನೆಲ್ಲ ಖರ್ಚು ಮಾಡಿದ್ರು ಒಂದು 5 ರಿಂದ 6 ಲಕ್ಷ ರೂಪಾಯಿ ಲಾಭ. ಅಲ್ಲಿ ಮುಖ್ಯವಾಗಿ ಏನಾಗ್ತಿದೆ ಅಂದರೆ ಹಾಕ್ತಾರಲ್ಲ ಫೀಡು, ಆ ಫೀಡಿನ ಗೊಬ್ಬರದ್ದು ಇದು ಬರ್ತದಲ್ಲ, ಅವನ ಜಮೀನಿಗೆಲ್ಲ ಅವನು ಬೇರೆ ಗೊಬ್ಬರ ಹಾಕ್ತಿಲ್ಲ, ಫುಲ್ ಅವನು 2.5 ಎಕರೆ ಜಮೀನೆಲ್ಲ ಫುಲ್ ಆರ್ಗ್ಯಾನಿಕ್ ಫಾರಂ ಮಾಡಿಬಿಟ್ಟವನು. ಅವನು ಏನು ಒಂದು ಚೂರು ಗೊಬ್ಬರ ಹಾಕೋದಿಲ್ಲ. ಬಟ್ ಅವನು ನಟರಾಜು ಅಂತ ಚಿಕ್ಕೊಳ್ಳೆ ಡ್ಯಾಮ್ ಪಕ್ಕನೇ ಇದೆ ಅವನದು ಜಮೀನು. ಬೇಕಾದ್ರೆ ನಾನು ಬೇಕಾದ್ರೆ ಅವನ ನಂಬರ್ನ ಬೇಕಾದ್ರೆ ಎಲ್ಲರಿಗೂ ಶೇರ್ ಮಾಡ್ತೀನಿ. ಆ ರೈತ ಅವನು ಪಕ್ಕ, ಅವನು ಪ್ರಗತಿಪರ ರೈತ, ಸುಮಾರು ಅವನಿಗೆ ಪ್ರಶಸ್ತಿಗಳು ಬಂದಿದೆ. ಈಗೇನು ಹೇಳ್ತೇನೆ ಅಂದರೆ ಸರ್, ನಾ ಮೀನುಗಾರಿಕೆ ನಾನು ಬರ್ದೇನೆ ಇದ್ದೆ ಹೋಗಿದ್ರೆ ನಾನು ತುಂಬ ಹಾಳಾಗ್ಬಿಡ್ತಿದ್ದೆ ಸರ್. ಮೀನುಗಾರಿಕೆಗೆ ಬಂದು ನನ್ನ ಜೀವನನೇ ಏನೋ ಒಂಥರ ಚೇಂಜ್ ಆಯ್ತು ಸರ್. ನನಗೇನಾಗಿದೆ ಅಂದರೆ 4 ರಿಂದ 5 ಲಕ್ಷ ರೂಪಾಯಿ ನನಗೆ ಇದೊಂದು ಆದಾಯ ಬರ್ತದೆ, ನನ್ನ ಕುಟುಂಬ ನಿರ್ವಹಣೆ ಚೆನ್ನಾಗಿದೆ ಸರ್. ಈಗ ನಾನು ತೋಟದಲ್ಲಿ ಮನೆ ಮಾಡ್ಕೊಂಡಿದ್ದೆ, ಈಗ ನಂದು ಎಲ್ಲ ಚೆನ್ನಾಗಾದ್ಮೇಲೆ ನನ್ನ ಮಕ್ಳ ಎಜುಕೇಷನ್ಗೋಸ್ಕರ ನಗರಕ್ಕೆ ಶಿಫ್ಟ್ ಆಗಿದ್ದೀನಿ ಅಂದ್ಬಿಟ್ಟು ಮೊನ್ನೆ ಈಗ ಒಂದು ತಿಂಗಳಲ್ಲಿ ಬಂದು ಪಾಪ ಹೇಳ್ದ. ನಮಗೇನಂದರೆ ನಮಗೆಲ್ಲ ರೈತರು ಉದ್ಧಾರ ಆಗೋದಕ್ಕಿಂತ ಒಂದು 5-6 ಜನ ರೈತರು ನಮ್ಮ ಕೈ ಉದ್ಧಾರ ಆದರೆ ಅದನ್ನು ನೋಡ್ಕೊಂಡು ಇನ್ನೊಂದಷ್ಟು ಜನ ಪಿಕಪ್ ಆಗ್ತಾರೆ. ನಿಜ ನಿಜ. ಈಗ ಈ ರೈತನೇ ಸುಮಾರು ಜನ ಇವನ್ ನೋಡ್ಕೊಂಡೇ ಒಂದು 8-9 ಜನ ಮುಂದೆ ಬಂದವರು. ಅವರು ಸಬ್ಸಿಡಿನೂ ಬೇಡ ಏನೂ ಬೇಡ, ನಾವೇ ಸ್ವಂತಕ್ಕೆ ಮಾಡ್ಕೊಳ್ತೀವಿ ಅನ್ನೋರು ಬಂದವರು. ಅವನಿಗೆ ಸಹಾಯಧನ ಕೊಟ್ಟು ಮಾಡಿಸಿದ್ದು. ಈಗ ಅವನು ಪಾಪ ನಮ್ಮ ಈ ವಿಚಾರದಲ್ಲಿ ನಮ್ಮ DC ಅವರೇ ಅವನಿಗೆ ಬ್ಯಾಂಕ್ ಲೋನ್ ಎಲ್ಲ ಕೊಡಿಸಿ, ಬ್ಯಾಂಕ್ ಲೋನ್ ಕೊಡಿಸಿ ಅವನಿಗೆ ಇದನ್ನೆಲ್ಲ ಅಪ್ರೂವ್ ಮಾಡಿಕೊಟ್ಟು ಅವ್ನಿಗೆ ಭಾಳ ಹೆಲ್ಪ್ ಮಾಡಿದ್ರು. ಅವ್ನು ಈಗ ಎಷ್ಟು ನೆನೆಸ್ಕೊಳ್ತಾನೆ ಅಂದರೆ DC ಹೆಸರು ನೆನೆಸ್ಕೋಬೇಕು ಸರ್, ನನಗೆ ಇದೊಂದು ಕಾರ್ಯಕ್ರಮ ಮಾಡಿಕೊಟ್ರು, ನಂಗೆ ದುಡ್ಡಿರಲಿಲ್ಲ ಸರ್, ನಂಗೆ 12 ಲಕ್ಷ ಲೋನ್ ಮಾಡಿಕೊಟ್ರು, ಇವತ್ತು ನಾನು ಭಾಳ ಉತ್ತಮವಾಗಿದ್ದೀನಿ ಸರ್ ಅಂತ. ಅವನ ಜಮೀನಲ್ಲಿ ಫಸ್ಲು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತೆಂಗಿನದು ಈಲ್ಡು, ಅವನದು ನೀರನ್ನು ನೋಡಬೇಕು, ನಾನು ಕುಡಿದು ನೋಡಿದ್ದೀನಿ, 1.5 ಲೀಟರ್ 2 ತೆಂಗಿನ ನೀರು ಕುಡ್ದಂಗಾಯ್ತದೆ, ಅಷ್ಟು ಚೆನ್ನಾಗಿ ಬಂದೈತೆ ಅವನು. ಇದು ಒಬ್ಬವ್ರದ್ದು ಫಲಾನುಭವಿದು. ಮತ್ತು ಇದೇ ರೀತಿ ನಮ್ಮಲ್ಲಿ ಒಂದು ಒಬ್ಬರು 350 ಎಕರೆ ಜಮೀನು ಇರುವಂಥ ಬಿಗ್ ಲ್ಯಾಂಡ್ ಲಾರ್ಡು, ಅವರು ಒಂದು 20 ಎಕರೆಯಷ್ಟು ಈಗ ಆಲ್ರೆಡಿ ಮಾಡೋರು, ಸೇಮ್ ಇದೆ ಮರಲ್ ಕಲ್ಚರ್, ಅದನ್ನು ಬೆಳೆಸ್ತಾರೆ. ಸುಮಾರು 1,000 ಜನ ಈಗ ನಮ್ಮ ಕೊಳ್ಳೆಗಾಲದಲ್ಲೇ ಬೆಳೆಸ್ತಾ ಇದ್ದಾರೆ, ಎಳಂದೂರಲ್ಲಿ ಬೆಳೆಸ್ತಾ ಇದ್ದಾರೆ, ನಗರದಲ್ಲಿ ಬೆಳೆಸ್ತಾ ಇದ್ದಾರೆ, ಮತ್ತು ಗುಂಡ್ಲುಪೇಟೆಯಲ್ಲಿ ಸ್ವಲ್ಪ ಕಮ್ಮಿ, ಗುಂಡ್ಲುಪೇಟೆ ಸ್ವಲ್ಪ ಕಮ್ಮಿ ಇದೆ, 100 ಭಾಗದಲ್ಲಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇಷ್ಟು ನಮ್ಮಲ್ಲಿ ಈ ಕಲ್ಚರ್ ಆಸ್ಪೆಕ್ಟ್ಸ್ ಬರ್ತಾಯಿದೆ ಅಂದರೆ ಮೀನುಗಾರಿಕೆಯಲ್ಲಿ. ಬಟ್ ಬೇರೆ ಬೇರೆ ಥರ ಮಾಡ್ತಾಯಿದ್ದಾರೆ, ಮೀನುಮರಿ ಬೆಳೀತಾರೆ, ಈ ಕಾಟ್ಲಾರ ಹೂವು ಇದನ್ನು ಬೆಳೀತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಇದಕ್ಕೆ ಏನಂದರೆ ಇದು ಕಲ್ಚರಲ್ಲಿ ಮೀನಿಗೆ ಒಳ್ಳೆ ಲಾಭ ಇದೆ. ಇದು ಬೇರೆದೆಲ್ಲ 100 ರೂಪಾಯಿ 120 ರೂಪಾಯಿ ಇದ್ದರೆ ಇದು 1 ಕೆಜಿಗೆ 300 ರೂಪಾಯಿ ಐತೆ. ಇದು ಹೆಚ್ಚಿನ ಲಾಭ ಇರೋದ್ರಿಂದ ಅದಕ್ಕೆ ಜನಗಳೆಲ್ಲ ಇದಕ್ಕೆ ತುಂಬ ಆಕರ್ಷಣೆ ಆಯ್ತಿದ್ರು. ಬಟ್ ಇದು ಏನಾಗುತ್ತೆ ಅಂದರೆ ನಾನು ಜನಗಳಿಗೆ ಮಧ್ಯೆ ಹೇಳ್ತಾ ಇರ್ತೀನಿ, ನೋಡಿ ಎಲ್ಲರೂ ಟೊಮೊಟೊ ಹಾಕಿದ್ರು ಅಂದ್ಬಿಟ್ಟು ಎಲ್ಲರೂ ಟೊಮೊಟೊ ಹಾಕೋಬೇಡಿ. ಒನ್ ಡೇ ಏಟ್ ಬಿದ್ದರೆ ಭಾಳ ತೊಂದರೆ ಆಯ್ತದೆ, ಬದಲಿ ಇನ್ನೊಂದು ಮಾಡ್ಕೊಳ್ತಾ ಹೋಗಿ ನಿಮ್ಮ ಸೈಡಲ್ಲಿ. ಆದರೆ ನಾನು ರೈತರಿಗೆ ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೆ ಆಗಲಿ ನೀವು ಒಂದನ್ನೇ ಇದು ಮಾಡ್ಕೊಂಡು ಹೋಗ್ಬಿಡಿ, ಬರೀ ಇದೇ ಭತ್ತ ಇದೇ ಲಾಭ ಬತ್ತೆ. ಯಾವನೋ ಟೊಮೊಟೊದಲ್ಲಿ ಒಂದ್ಸಲ ಒಂದು ಕೆ ಜಿಗೆ 20 ರೂಪಾಯಿ ಬಂದ್ಬಿಡ್ತು ಅಂದರೆ ಯಾವಾಗಲೂ 20 ರೂಪಾಯಿ 50 ರೂಪಾಯಿ ಬರೋಲ್ಲ, ಒಂದ್ಸಲ 7 ರೂಪಾಯಿ ಬಂದ್ಬಿಟ್ಟಿರುತ್ತೆ. ಆ ಥರನ ನೀವು ಮೀನುಗಾರಿಕೆ ಮಾಡ್ಕೊಳ್ಬೇಡಿ. ಈ ಮರಳ ಜೊತೇಲಿ ಬೇರೆ ಬೇರೆದು ಐತೆ ಕಲ್ಚರ್ ಸ್ಪೀಸೀಸು, ಅದನ್ನು ಮಾಡ್ಕೊಂಡು ಹೋಗಿ ಅಂತ ನಾನು ಜನಗಳಿಗೆ ಆದಷ್ಟು ಈಗಲಿಂದ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಂದೇನಂದರೆ ಇದ್ರ ಜೊತೆಲೆಲ್ಲ ನಾವು ಈ ನದಿ ಮೀನುಗಾರಿಕೆ ಬಗ್ಗೆ ನಾವು ಒಂದು ವಿಶೇಷವಾಗಿ ಹೇಳಲೇಬೇಕು. ಯಾಕೆಂದರೆ ಈ ನದಿ ಮೀನುಗಾರಿಕೆ ಅಂದರೆ ನಮಗೆ ಕಾವೇರಿ ಉಗಮ ಆಗೋದು ಮಡಿಕೇರಿ ಭಾಗಮಂಡಲದಲ್ಲಿ ತಾಲ್ಕಾವೇರಿ, ಅಲ್ಲಿಂದ ಶುರುವಾಗಿ ನಮ್ಮದು ಇದು ಎಂಡ್ ಆಗೋದು ಮೆಟ್ರೂರು ಡ್ಯಾಮ್ವರೆಗೂ ಎಂಡ್ ಆಗುತ್ತೆ. ಇದೆಲ್ಲ ಓವರಾಲ್ ನಾವು ಸ್ಟ್ರೆಚ್ಚನ್ನ ಲೆಕ್ಕ ಹಾಕಿದ್ರೆ ಒಂದು ಹೆಚ್ಚು ಕಮ್ಮಿ ಒಂದು 500 ಚಿಲ್ಲರ ಕಿಲೋಮೀಟರ್ಸು ನಮಗೆ ಆ ಹೊಳೆನೇ ಹರಿಯುತ್ತದೆ. ಈ ಹೊಳೆ ಹರಿಯೋದಲ್ದೇ ನಮಗೆ ಈ ಕಪಿಲಾದ್ರು ಬಂದು ಇಲ್ಲಿಂದ ನಮಗೆ ನರಸೀಪುರದಲ್ಲಿ ಸಂಗಮ ಆಗುತ್ತದೆ. ಈ ಎರಡು ನದಿಗಳು ಜಾಯ್ನ್ ಆಗಿ ಮತ್ತೆ ಕಾವೇರಿ ಆಗಿ ಮತ್ತೆ ಹರಿಯುತ್ತದೆ. ಈ ಕಾವೇರಿ ಎಲ್ಲಿಂದ ಉಗಮ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ, ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಲಕ್ಷಾಂತರ ಜನ ಮೀನುಗಾರರು ಇಲ್ಲಿ ವಾಸ ಮಾಡ್ತಾ ಇರ್ತಾರೆ. ನದಿನ ಆಶ್ರಯಿಸ್ಕೊಂಡು ನದಿಯಲ್ಲಿ ಆ ಪೂರ್ವದಿಂದ ಬಂದಿರ್ತಾರೆ ಅವರು. ಪೂರ್ವದಿಂದ ಸಾವಿರಾರು ಜನ ಅಲ್ಲಿ ಮೀನುಗಾರಿಕೆ ಮಾಡ್ಕೊಂಡು ಅದೇ ಜೀವನ, ಅವರು ಅವ್ರ ಮಕ್ಕಳು ಎಲ್ಲ ಅದೇ ಜೀವನ ಮಾಡ್ಕೊಂಡು ಬಂದಿರ್ತಾರೆ. ಇಲ್ಲಿ ಒಂದೇನಾಗಿದೆ ಅಂದರೆ ಈ ಮೀನುಗಾರಿಕೆ ಮಾಡ್ತಿದ್ದಾಗ ಹಿಂದೆ ಎಲ್ಲ ಏನಾಗ್ತಿತ್ತು ಅಂದರೆ ಈ ನದಿ ಮೀನುಗಾರಿಕೆ ಅಂದರೆ ನಮಗೆ ಯಾರು ಅಲ್ಲಿ ಮೀನುಮರಿ ಬಿತ್ತನೆ ಮಾಡ್ತಿರಲಿಲ್ಲ, ಮತ್ತು ಅದಕ್ಕದೇ ಸ್ವಾಭಾವಿಕವಾಗಿ ಬ್ರೀಡ್ ಆಗ್ತಿತ್ತು. ಬ್ರೀಡ್ ಆಗ್ತಿತ್ತು ಅಂದರೆ ಅಲ್ಲಿ ಹೊಸ್ದಾಗಿ ನಮಗೆ ಜೂನ್ ಜುಲೈ ತಿಂಗಳಲ್ಲಿ ನೀರು ಹೊಸ್ನೀರು ಯಾವಾಗ ಬರ್ತದೆ, ಹೊಸ್ನೀರು ಟೈಮಲ್ಲಿ ಅದು ಏನಾಗ್ತದೆ ನ್ಯಾಚುರಲ್ ಆಗಿ ನದಿ ನೀರು ತಿರುವು ತಗೊಳತ್ತಲ್ಲ, ಎಲ್ಲಿ ನದಿ ತಿರುವು ತಗೊಳತ್ತೆ ಆ ತಿರುವು ಜಾಗದಲ್ಲಿ ಮೀನುಗಳು ಒಂದಕ್ಕೊಂದು ಗಂಡು ಹೆಣ್ಣು ಸಂಪರ್ಕ ಆಗಿ ಅಲ್ಲಿ ನ್ಯಾಚುರಲ್ ಆಗಿ ಬ್ರೀಡಿಂಗ್ ಆಗ್ತಿತ್ತು. ಆ ತಿರುವಾದಾಗ ಏನಾಗ್ತಿತ್ತು ಅಂದರೆ ಮೊಟ್ಟೆಗಳನ್ನ ನೆಲಕ್ಕೆ ಉಂಚಿಬಿಡ್ತಾ ಇರಲಿಲ್ಲ, ಅದು ನೀರ್ಲಿಂಗ್ ಇದಾಗಬೇಕಾದ್ರೆ ಮೊಟ್ಟೆಗಳು ಮೇಲೆ ಕೆಳಗೆ ಓಡಾಡ್ತಾ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಮೀನು ಮರಿಗಳು ಬದುಕುಳಿದು ಅಲ್ಲಿ ಇರ್ತಿದ್ದು. ಮತ್ತು ಇದನ್ನು ಏನು ಮಾಡ್ತಾರೆ ಅಂದರೆ ಇತ್ತೀಚೆಗೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀವಿ. ಹಿಂದೆ ಎಲ್ಲ ಏನು ಮಾಡ್ತಿದ್ರು, ನಾನು ನೋಡ್ದಂಗೆ ನಮ್ಮ ಬೆಲ್ಟಲ್ಲಿ ಈ ಮೀನುಗಳು ಹೆಚ್ಚಿಗೆ ಬ್ರೀಡಿಂಗ್ ಆಗೋದು ನಾನು ಬಿಳಿಕಲ್ ಬಂಡೆ ಅಂದ್ಬಿಟ್ಟು ಹಲಗೂರಿಂದ ಇದಕ್ಕೆ ಹೋಗ್ತಿಲ್ಲ ಮುತ್ತತ್ತಿಗೆ, ಮುತ್ತತ್ತಿಗೆ ಹೋಗು ಮಧ್ಯದಲ್ಲಿ ಅಲ್ಲೊಂದು ಬರ್ತದೆ ಅದು ಬಿಳಿಕಲ್ ಬಂಡೆ ಅಂತ, ಅಲ್ಲಿ ಬಂದು ಮೀನುಗಳು ಸಂತಾನೋತ್ಪತ್ತಿಗಳು ಅಲ್ಲಿ ತುಂಬ ಆಗ್ತಿತ್ತು. ನಾನೇ ಕಣ್ಣಾರೆ ಹೋಗಿ ಆ ಟೈಮಲ್ಲೆಲ್ಲ ನಾನು ಹಿಂದೆ ಅಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಅಲ್ಲಿ ಹೋಗಿ ನೋಡಿದ್ದೀನಿ. ಇದನ್ನೇ ಏನು ಮಾಡ್ದೋ, ಇದೊಂದು ರಿಸರ್ವ್ ಮಾಡಬೇಕು ಅಂದ್ಬಿಟ್ಟು ಅದಕ್ಕೆ ನಾವು ಫಾರೆಸ್ಟ್ ವಾಸಿ ಅಂತ ಒಂದು ವಾಸಿ ಅಂದರೆ ಅವರು ಕನ್ಸರ್ವೇಷನ್ ಸಂಬಂಧಪಟ್ಟಂಗೆ, ಮತ್ತು ಜಂಗಲ್ ರಾಜಸ್ ಅವ್ರಿಗೆ ನಾವು ಅವ್ರನ್ನ ಪ್ರಿಸರ್ವೇಷನ್ಗೆ ಅಂತ ಕೊಟ್ಟು ಎಲ್ಲನೂ ಅವ್ರೇನು ಮಾಡಿದ್ರು, ಅವ್ರಿಗೊಂಥರ ಸ್ಯಾಂಚುರಿ ಟೈಪ್ ಮಾಡ್ಕೊಂಡ್ಬಿಟ್ರು. ಸ್ಯಾಂಚುರಿ ಅಂದರೆ ಈ ಭಾಗದಿಂದ ಆ ಭಾಗದವ್ರಿಗೆ ಯಾರೂ ಫಿಶಿಂಗ್ ಮಾಡೋಂಗಿಲ್ಲ, ಎಲ್ಲನೂ ಅದು ಕನ್ಸರ್ವೇಷನ್ ಮಾಡಬೇಕು, ಒಳೆನ ಕನ್ಸರ್ವ್ ಮಾಡಬೇಕು ಅಂತ. ಈ ಗಗನಚುಕ್ಕಿ ಕೆಳಭಾಗದಿಂದ ಅಪ್ ಟು ಮೇಕೆದಾಟುವರೆಗೂ ಅಲ್ಲಿವರೆಗೂ ಅವರು ಕನ್ಸರ್ವೇಷನ್ ಮಾಡಿದ್ರು. ಸೊ ಅದರಿಂದ ಏನಾಯಿತು, ನಮಗೆ ಮುಖ್ಯವಾಗಿ ನಮಗೆ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಮಹಾಶೇರ್ ಅಂತ ಮೀನುಗಳು ತುಂಬ ಅಲ್ಲಿ ಜನಗಳೆಲ್ಲ ಏನು ಮಾಡೋರು ಅದನ್ನು ಸಾಯಿಸೋದು, ಮತ್ತು ಅದನ್ನು ಯಾವ್ಯಾವ ಥರದಲ್ಲಿ ಸಾಯಿಸ್ಬೇಕು ಆ ಥರ ಸಾಯಿಸಿಕ್ಕೆ ಬಂದು, ಇದು ಬಂದ ಮೇಲೆ ಅಲ್ಲಿ ಯಾವುದೇ ಒಂದು ಮೀನು ಆಯಿತು ಅಷ್ಟೇ. ಈಗ ಮೀನುಗಳು ಹೆಂಗೆ ಅಂದರೆ ನೀವು ಪ್ರೀತಿಯಿಂದ ಆಹಾರ ಹಾಕೊಂಬನ್ನಿ, ಆ ಟೈಮ್ಗೆ ಹೋಗಿ ಕರೆಕ್ಟಾಗಿ ಆಹಾರ ಹಾಕ್ತಿದ್ರೆ ನೀವು ಅರ್ಥ ಹತ್ರಕ್ಕೆ ಹೋಗ್ಬೇಡಿ, ಆ ಟೈಮಲ್ಲಿ ಕರೆಕ್ಟಾಗಿ ಮೀನು ಬಂದು ನಿಂತಿರುತ್ತೆ ಅಲ್ಲಿ ಆ ಜಾಗದಲ್ಲಿ, ಆ ಜಾಗಕ್ಕೆ ಬಂದು ನಿಂತಿರ್ತದೆ. ನೀವು ಹೋಗ್ತಿದ್ದಂಗೆ ನಾವು ಓಡ್ ಬರ್ತದೆ, ಮಕ್ಕಳು ಓಡ್ ಬಂದಂಗೆ ಓಡ್ ಬರ್ತದೆ. ಓಡ್ ಬಂದು ಈಗ ನಾವು ಕಲ್ಚರ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಲ್ಲ, ಟೈಮ್ ಫಿಕ್ಸ್ ಮಾಡಿದ್ರೆ ಟೈಮ್ಗೆ ಕರೆಕ್ಟಾಗಿ ಹೋಗಿ ನಿಂತ್ಕೊಂಡ್ರೆ ಸಾಕು, ಅವೇ ಎಲ್ಲ ಬಂದಿರ್ತವೆ, ನಾವು ಫೀಡ್ ಹಾಕೋದು ಅವು ತಿನ್ಕೊಳ್ತಾ ಹೋಗ್ತವೆ. ಇದು ಏನಂದರೆ ಅದಕ್ಕೆ ಒಂದಷ್ಟು ನನಗೆ ತೊಂದರೆ ಇಲ್ಲ ಅನ್ನೋದನ್ನು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಇದನ್ನಕ್ಕೋಸ್ಕರ ನಾವು ಅದನ್ನೆಲ್ಲ ಸ್ಯಾಂಚುರೀಸ್ ಟೈಪ್ ಮಾಡಿ ಸ್ಯಾಂಚುರೀಸಲ್ಲಿ ನಾವು ಇದಕ್ಕೆ ನಾವಿಲ್ಲಿ ಯಾವುದು ನಾನ್ ಫಿಶಿಂಗ್ ಏರಿಯಾ ಅಂತ ಮಾಡಿ ಇದು ಮಾಡಿದ್ವಿ. ಮತ್ತು ಇದನ್ನು ಯಾವ ರೀತಿನಾರೆ ಇದಕ್ಕೊಂದು ಇದು ಮಾಡಬೇಕು ಅಂತ ಅಂದರೆ ಇದ್ಕೊಂಡು ಟೂರಿಸಮ್ ಡೆವಲಪ್ ಮಾಡಬೇಕು ಅನ್ನೋದು ದೃಷ್ಟಿಯಲ್ಲಿ ಅಲ್ಲಿ ಈ ಜಾಗಗಳಲ್ಲಿ ಏನು ಮಾಡೋದು, ನಾವು ಹ್ಯಾಂಗ್ಲಿಂಗ್ ಅಂತ ಫಿಶಿಂಗ್ದು ಹ್ಯಾಂಗ್ಲಿಂಗ್ ಅಂತ ಮಾಡೋದು, ಮಹಾಶೀರ್ ಹ್ಯಾಂಗ್ಲಿಂಗ್. ಮಹಾಶೀರ್ ಅನ್ನೋದು ಹೆಸರು ಏನಕ್ಕೆ ಬಂತು ಅಂದರೆ ಅದು ಗಾಣಕ್ಕೆ ಬಿದ್ದರೆ ಹುಲಿ ಥರ ನಮಗೆ ಅದು ನಮ್ಗೆ ಫೈಟ್ ಕೊಡುತ್ತೆ, ಬೇರೆ ಮೀನಂಗಲ್ಲ, ಇದು ಹುಲಿ ಥರನೇ ಫೈಟ್ ಕೊಡೋದು. ಅದು ಹಿಡಿದ್ರೆ ಆ ಜನಗಳಿಗೆ ಒಂದು 5 ಕೆಜಿದು 6 ಕೆಜಿದ್ದೇನೋ ಮೀನು ಸಿಕ್ಬಿಟ್ರೆ ಅವ್ರಿಗೆ ಎಷ್ಟೋ ವರ್ಷ ಸ್ವರ್ಗ ಅನ್ಕೋತಾರೆ ಅವರು. ಮತ್ತು ಅಲ್ಲಿ ಬರೋರೆಲ್ಲ ಏನಂದರೆ ಎಲ್ಲ ತುಂಬ ಬಿಗ್ ರಿಚ್ ಇವರೇ ಬರೋಂಥವ್ರು. ಅವ್ರು ಏನಂದರೆ 50,000 100,000 ಖರ್ಚು ಮಾಡಿ ಒಂದು ಮೀನು ಹಿಡಿಗೆ ಬರ್ತಾರೆ. ಅದು ಒಂದು ಅವ್ರ ಲೈಫ್ ಟೈಮ್ ಅಚೀವ್ಮೆಂಟ್ ಅಂತಾರೆ ಅವರು. ಇದು ನಮ್ಮ ಕಾವೇರಿಯಲ್ಲಿ ಬಟ್ ಒಂದು ಸ್ಯಾಂಚುರಿಯಾಗಿ ಕನ್ವರ್ಟ್ ಆಗ್ತಿದೆ. ಮತ್ತು ಆ ಹಿಡಿದ ಮೀನನ್ನು ಅವ್ರು ಎಷ್ಟು ಒಂದು ಚೂರು ಅದಕ್ಕೆ ನೋವಾಗದಂಗೆ ಅದಕ್ಕೆ ಏನೆಲ್ಲ ಪ್ರೈಮರಿ ಟ್ರೀಟ್ಮೆಂಟ್ ಕೊಡ್ಬೇಕು ಎಲ್ಲ ಕೊಟ್ಟು ಹಂಗೆ ರಿಲೀಸ್ ಮಾಡಿಬಿಡ್ತಾರೆ. ಆ ಸಂತತಿಗೆ ಏನು ತೊಂದರೆ ಮಾಡಲ್ಲ, ಸುಮ್ಮನೆ ಹಿಡಿಯೋದಷ್ಟೇ ಹಿಡಿಯೋದಷ್ಟೇ ಅದೊಂದು ಅದೊಂದು ಖುಷಿಗೆ ಹಿಡಿದು ವಾಪಸ್ ಬಿಟ್ಬಿಡ್ತಾರೆ. ಇದು ಇದು ಈಗಲೂ ನಡ್ಕೊಂಬರ್ತಾ ಐತೆ. ಬಟ್ ಇದನ್ನ ತಿನ್ಲಿಕ್ಕೆ ಹೋಗಲ್ಲ ಅವರು. ಇದೊಂದು. ಮತ್ತೆ ಇಲ್ಲಿ ಇದೊಂದು ಈಗ ಏನಾಗಿದೆ ಅಂದರೆ ಈಗ ನಮಗೆ ಈ ಬ್ರೀಡಿಂಗ್ ಪೂಲ್ಸ್ನೆಲ್ಲೂ ಆದಷ್ಟು ನಾವು ಕಂಟ್ರೋಲ್ ಮಾಡ್ತಾ ಇದ್ವಿ. ಈ ಇತ್ತೀಚಿನ ದಿನಗಳಲ್ಲಿ ಇವನ್ನೆಲ್ಲ ಸ್ಯಾಂಚುರಿ ಅಂತ ಡಿಕ್ಲೇರ್ ಮಾಡಿ ಅಲ್ಲಿ ಯಾವುದೇ ನಾನ್ ಫಿಶಿಂಗ್ ಏರಿಯಾ ಅಂತ ಮಾಡಿ ನಾವು ಈಗ ಇವಕ್ಕೆಲ್ಲ ಅವೇರ್ನೆಸ್ ಎಲ್ಲ ಕೊಡ್ತಾ ಇದ್ವಿ. ಮತ್ತು ಈಗ ಇನ್ನೊಂದು ಏನು ಮಾಡ್ತಾ ಇದ್ವಿ ಅಂದರೆ ನಮ್ಮಲ್ಲಿ ಪಂಟಿಯಸ್ ಕರ್ನಾಟಿಕಸ್ ಅಂತ ಒಂದು ಮೀನಿದೆ. ಪಂಟಿಯಸ್ ಕರ್ನಾಟಿಕಸ್ ಅಂದರೆ ಗೆಂಡೆ ಮೀನು ಅಂತ ಹೇಳ್ತಾರೆ. ಅದು ಎಂಡೇಂಜರ್ಡ್ ಸ್ಪೀಸೀಸ್ಗೆ ಹೋಗಿತ್ತು. ಕಾವೇರಿಲೇ ಅದು ಇದ್ದಿದ್ದೆ ಮೇಯ್ನಾಗಿ ಕಾವೇರಿಲೇ ಅದನ್ನ ಒಂದಷ್ಟು ಮೀನನ್ನ ಕಲೆಕ್ಟ್ ಮಾಡಿ ಈಗ ಅದನ್ನೇ ನಾವು ಏನು ಮಾಡಿದ್ದೀವಿ ಮತ್ತೆ ನಾವು ಬೆಂಗಳೂರು ನಮ್ಮ ಹೆಸರುಘಟ್ಟ ಫಾರಮ್ಲೆಲ್ಲ ಅದ್ರ ಬಗ್ಗೆ ಪಕ್ಕ ಸ್ಟಡಿ ಮಾಡಿ ಮತ್ತೆ ಅಲ್ಲೇ ಬ್ರೀಡಿಂಗ್ ಮಾಡಿ ಮತ್ತೆ ಅದನ್ನು ಅದೇ ಮೀನು ಮರಿನ ಮತ್ತೆ ರ್ಯಾಂಚಿಂಗ್ ಮಾಡಿದ್ವಿ. ಅಂದರೆ ನೇಟಿವ್ ಇಲ್ಲಿಂದೇ ತಗೊಂಡೋಗಿದ್ದೀವಿ, ನೇಟಿವ್ ಸ್ಪೀಸೀಸ್ ಇಲ್ಲಿ ತಗೊಂಡೋಗ್ಬಿಟ್ಟು ಅದೇ ಮೀನು ಮರಿನ ಇಲ್ಲಿಗೆ ಮತ್ತೆ ಅದ್ರದ್ದು ಪಾಪ್ಯುಲೇಷನ್ನ ಇನ್ಕ್ರೀಸ್ ಮಾಡಿದ್ವಿ ಇಲ್ಲಿ ಪಂಟಿಯಸ್ ಕರ್ನಾಟಕಸ್ ಅನ್ನೋದು. ಮತ್ತೆ ಈಗೇನು ನಾವು ಮಾಶೀರ್ ಮೀನನ್ನ ಇಷ್ಟೆಲ್ಲ ನಾವು ಕನ್ಸರ್ವೇಷನ್ ಮಾಡೋದ್ರಿಂದ ಏನು ಎಂಡೇಂಜರ್ಡ್ ಸ್ಪೀಸೀಸ್ಲಿ ಇದರಲ್ಲಿತ್ತು ಈಗ ಅದು ಹೋಗಿದೆ. ಇದು ಒಂದು ನಮಗೆ ಖುಷಿಯಾದ ವಿಚಾರ, ಹೆಗ್ಗಳಿಕೆ ನಮ್ಮ ಇಲಾಖೆಗೆ ಒಂದು ದೊಡ್ಡ ಹೆಗ್ಗಳಿಕೆ. ಯಾಕೆಂದ್ರೆ ಎಂಡೇಂಜರ್ಡ್ ಸ್ಪೀಸೀಸಿಂದ ನಮ್ದು ಹೋಗಿದೆ, ಈಗ ಎಲ್ಲಿ ನೋಡಿದ್ರು ನಮ್ಮ ಮಾಶೀರ್ ಮೀನ್ಸ್ ಕಾಣ್ತಾ ಇದೆ ನೋಡಿದ್ರ. ಇದು ನಮ್ಮ ಮೀನುಗಾರಿಕೆ ಇಲಾಖೆಯಿಂದ ಸಾಧನೆ ಬಿಡಿ ಸಾಧನೆ ಆಯಿತು ಅದೊಂದು. ಮತ್ತೆ ಈಗ ಇನ್ನೊಂದು ಏನಾಗಿದೆ ಅಂದರೆ ನಮ್ಮ ಮಾಶೀರ್ ಮೀನು ಮರಿ ಉತ್ಪಾದನಾ ಕೇಂದ್ರನೂ ಹಾರಂಗಿಲ್ ಇದೆ, ಅಲ್ಲಿ ಉತ್ಪಾದನೆ ಮಾಡಿ ಮೇಲ್ಭಾಗದಲ್ಲಿ ಅದನ್ನು ಮೀನು ಮರಿವನ್ನ ನಾವು ಅವರು ಬಿತ್ತನೆ ಮಾಡ್ತಾರೆ. ಅದು ಬಿತ್ತನೆ ಮಾಡೋದು ಅಲ್ಲದೇ ಇಲ್ಲೂ ನಮ್ದು ಏನಾಗಿದೆ ಅಂದರೆ ನಮ್ಮ ಶಿಂಷಾ ರಿವರ್ ಅಂತ ಇದೆ, ನಾನೇ ಹತ್ರದಿಂದ ಹೋಗಿ ನೋಡಿದ್ದೀನಿ, ಶಿಂಷಾ ರಿವರಲ್ಲಿ ಈಗಲೂ ಅಲ್ಲಿ ನ್ಯಾಚುರಲ್ ಆಗಿ ಬ್ರೀಡಾಗ್ತಾ ಇದೆ ಮಾಶೀರ್ ಮಾಶೀರ್ ನೋಡಿದ್ರೆ. ಇದನ್ನು ನಾನು ಕಣ್ಣಾರೆ ನಾನು ಸ್ಯಾಂಪ್ಲಿಂಗು ಮಾಡಿದ್ದೀನಿ. ಸೊ ಇದ್ರದ್ದು ಮಾಶೀರ್ ಬಿಗ್ ಮೀನ್ ಬಗ್ಗೆ ನಮ್ಗೇನು ಇದಿಲ್ಲ. ಮತ್ತು ಪರ್ಂಟಿಯಸ್ ಕರ್ನಾಟಕಸ್ ಅಂತ ಎಂಡೇಂಜರ್ಡ್ ಸ್ಪೀಸೀಸ್ ಇತ್ತು, ಈಗ ಅದುವೇ ಈಗ ನಮ್ಮ ಹಂತಕ್ಕೆ ಬಂದಿದೆ. ಈಗ ಈಗ ನಮ್ಮ ಹಂತದಲ್ಲೇ ಇದೆ, ಏನು ತೊಂದರೆ ಇಲ್ಲ, ಒಳ್ಳೆ ಕ್ಯಾಚಸ್ಸು ಆಗ್ತೈತೆ. ಇದು ಒಂದೇನಾಗಿದೆ ಅಂದರೆ ಈ ಲೈಫ್ ಫಿಷರ್ಮೆನ್ ಲೈವ್ಲಿವುಡ್ಗೆ ಮುಖ್ಯವಾಗಿ ನಮಗೆ ಕಾಟ್ಲಾ ರೋವು ಮಿರ್ಗಾಲು ಇವೆಲ್ಲ ಹೆಂಗೆ ಸಿಕ್ಕುತ್ತೆ. ಈ ಮಾಶೀರ್ ಮೀನನ್ನ ನಾವು ಎಲ್ಲರೂ ಏನು ಹೇಳ್ತೀವಿ ದೇವ್ರ ಮೀನು ಅಂತಾರೆ. ಆದರೆ ಈಗ ಈಗಿನ ಕಾಲದಲ್ಲಿ ದೇವ್ರಿಗೆ ಅಂತ ಅರ್ಕೆ ಬಿಡ್ತಾರೆ, ಅದನ್ನೇ ಕಡಿತಾರೆ, ಹಂಗೆ ಪಾಪ ಇದನ್ನು ದೇವರು ಅಂದ್ಬಿಟ್ಟು ಮಾಶೀರ್ ಮೀನನ್ನೇ ತಿಂತಾರೆ. ಏನೋ ಅದು ಮನುಷ್ಯನ ಸ್ವಭಾವ ಅದು. ಮತ್ತು ಈಗ ಇನ್ನೊಂದು ಏನಂದರೆ ನಾವು ಇಲಾಖೆಯಿಂದ ಮತ್ತೆ ಮುಂದುವರೆದು ಏನು ಮಾಡ್ತಾ ಇದ್ದೀವಿ ಅಂದರೆ ಮೀನುಗಾರರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಸಾಕಷ್ಟು ಮೀನು ಸಿಕ್ಕಲಿ ಅನ್ನೋ ಉದ್ದೇಶದಲ್ಲಿ ಒಳಗೆ ಭಾಗದಲ್ಲೆಲ್ಲ ನಾವು ಮೀನು ಮರಿನ ಬಿತ್ತನೆ ಮಾಡ್ತಾ ಇದ್ವಿ. ನೀವೇ ಬಿತ್ತನೆ ಮಾಡಿ? ನಾವೇ ಮೀನುಗಾರಿಕೆ ಇಲಾಖೆಯಿಂದ ಬಿತ್ತನೆ ಮಾಡ್ತಾ ಇದ್ವಿ. ಅಪ್ಪರ್ ಸ್ಟ್ರೀಮಲ್ಲಿ ಬಿತ್ತನೆ ಮಾಡಿದ್ರೆ ಡೌನ್ ಸ್ಟ್ರೀಮ್ಗೂ ಹೋಗ್ತವೆ, ಅಪ್ ಸ್ಟ್ರೀಮ್ಗೂ ಹೋಗ್ತವೆ. ಬಟ್ ಫಿಷರ್ಮೆನ್ಸ್ಗಳಿಗೆ ಒಂದು ಏನಾಗುತ್ತೆ ಅಂದರೆ ಅವ್ರ ಕಂಟಿನ್ಯೂಸ್ ಕ್ಯಾಚಸ್ ಸಿಕ್ಕುತ್ತೆ. ಇದು ಮಾಡ್ತಿರೋ ಉದ್ದೇಶ ಏನಂದರೆ ಈಗ ಮೀನುಗಾರರು ಒಂದಷ್ಟು ಜನ ಇರ್ತಾರೆ, ಅದರಲ್ಲಿ ಒಂದಷ್ಟು ಕಿಡಿಗಡಿಗಳು ಅಂತಾರಲ್ಲ, ಅವರು ಡೈನಮೈಟ್ ಹಾಕೋದು, ವಿಷ ಹಾಕೋದು, ಮತ್ತು ಎಲೆಕ್ಟ್ರಿಕ್ ಫಿಶಿಂಗ್ ಬಿಡಿಸೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಈಗ ನಾವು ಸಾಕಷ್ಟು ಈಗ ನಾನು ಕೆ ಆರ್ ಎಸ್ ಅಲ್ಲಿ ವರ್ಕ್ ಮಾಡೋ ಟೈಮಲ್ಲಿ ಒಬ್ಬನ ರೆಡ್ ಹ್ಯಾಂಡಾಗಿ ಹಿಡಿದು ಕೋರ್ಟ್ ಪ್ರೊಡ್ಯೂಸ್ ಮಾಡಿದು, ಎಫ್ ಐ ಆರ್ ಎಲ್ಲ ಹಾಕ್ಸಿ. ನೆಕ್ಸ್ಟು ಹಿಯರಿಂಗ್ ಹೋಗೋ ಟೈಮಲ್ಲಿ ಅವ್ನು ಮತ್ತೆ ಡೈನಮೆಟಿಕ್ ಹಾಕಿಕ್ ಹೋಗಿ ಕೈಯೇ ಹೊಟ್ಟೋಗಿತ್ತು ಅವನು, ಕೈ ಕಟ್ಟಾಗಿ ಮತ್ತೆ ಕೋರ್ಟ್ಗೆ ಬಂದಿದ್ದ. ಜಡ್ಜಿ ಹೇಳಿದ್ರು ನಾನು ನಿಂಗೆ ಪನಿಷ್ಮೆಂಟ್ ಕೊಡೋದಲ್ಲ, ದೇವರೇ ನಿಂಗೆ ಕೊಟ್ಬಿಟ್ಟು ಹೊಟ್ಟೋಗಪ್ಪ ಅಂದರು. ಇದು ಏನಂದರೆ ಪ್ರಾಣಕ್ಕೆ ಕುತ್ತಿದೆ ಅಂತ ಗೊತ್ತಿದ್ರು ಈ ಥರದ್ದು ಜನಗಳು ಈ ಥರ ತಪ್ಪು ಮಾಡಬಾರ್ದು ಅನ್ನೋದು ನಾವು ತಿಳುವಳಿಕೆ ಕೊಡ್ತಾ ಇದ್ವಿ. ಸಾಕಷ್ಟು ರೈಡು ಮಾಡ್ತೀವಿ. ಈ ಇದೊಂದು ಅವ್ರಿಗೇನು ಮೀನು ಬೇಕು ತಾನೆ, ಮೀನನ್ನ ನಾವು ಬಿತ್ತನೆ ಮಾಡಿಕೊಡ್ತೀವಿ, ಒಳ್ಳೆ ಭಾಗದಲ್ಲಿ ಮೀನು ಹಿಡೀರಿ ಅಂತ ನಾವು ಜನಗಳಿಗೆ ತಿಳುವಳಿಕೆ ಹೇಳಕ್ಕೆ. ಈ ಬೇರೆ ಯಾರದ್ದು ಮೇಲಿನ ದ್ವೇಷಕ್ಕಾಗಿ ವಿಷ ಇಲ್ಲ ಇಲ್ಲ ಇಲ್ಲ ಡೈನಮೈಟ್ ಮಾಡ್ತಾರೆ. ಡೈನಮೈಟ್ ಯಾರು ದ್ವೇಷಕ್ಕೂ ಮಾಡಲ್ಲ, ಅವ್ರಿಗೆ ಮೀನು ಹಿಡಿಯಕ್ಕೆ ಮಾಡೋದು, ಮೀನು ಹಿಡಿಕೆ ಮಾಡೋದು. ಮತ್ತು ಇನ್ನೊಂದು ಏನಂದರೆ ನನಗೆ ತಿಳಿದಂಗೆ ವಿಷ ಹಾಕಿ ಮೀನು ಹಿಡಿದು ವಿಷ ಅಂತಲ್ಲ ಅದು ಅದು ಕಾಪಾ ಸಲ್ಫೇಟ್ ಅಂತ ಇದೆ. ಕಾಪಾ ಸಲ್ಫೇಟ್ ಹಾಕಿದ ತಕ್ಷಣ ಏನಾಗುತ್ತೆ ಮೀನುಗಳಿಗೆ ಅಲ್ಲಿ ಕಾಪಾ ಸಲ್ಫೇಟ್ ಹಾಕೋದು ಬೇರೆ, ಅವ್ರೇನು ಮಾಡ್ತಾರೆ ಮೀನಿಗೆ ಆಹಾರ ಹಾಕಿ ಒಂದು ತಿಂಗಳು ಅಲ್ಲಿ ಬಿಟ್ಬಿಡ್ತಾರೆ. ಹಾಕಿ ಬಿಟ್ಬಿಟ್ಟ ಮೇಲೆ ಪಾಪ ಅವ್ಗೆ ಏನು ಗೊತ್ತು, ಅದು ಆಹಾರ ಕೊಡ್ತಾರೆ ಅಂತ ಅದು ಬರ್ತದೆ. ಅದು ಇವ್ರೇನು ಮಾಡ್ಬಿಡ್ದು ಒಂದು ದಿನ ಹೋಗ್ಬಿಟ್ಟು ಕಾಪಾ ಚಲ್ಪೇಟೆ ಆಗೋದು, ಮತ್ತಾಗಿ ಮಲಗಿಬಿಡುತ್ತೆ. ಅದು ಇನ್ನೇನು ಅಲ್ಲ, ವಿಶಾಲ ಅದು, ಮತ್ತಾಗಿ ಮಲಗುತ್ತೆ, ಅದನ್ನು ಇಟ್ಕೋತಾರೆ. ಈಗ ಅದನ್ನೆಲ್ಲ ಅವಾಯ್ಡ್ ಮಾಡಿದ್ದೀವಿ. ಅದನ್ನು ನಾವು ರೆಗ್ಯುಲರಾಗಿ ಎಲ್ಲರೂ ಆ ಥರ ಕಂಡ್ರೆ, ಯಾಕೆಂದರೆ ಮೀನು ಇದರಲ್ಲ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಈ ಹೊಳೆಗೆ ಅಡ್ಡ ಹೊಡಿತಾರೆ, ಯಾಕೆಂದರೆ ಮೀನುಗಳದ್ದು ಅವೇನೆಂದರೆ ಮೇಲಕ್ಕೂ ಹತ್ತುತ್ತೆ ಕೆಳಕ್ಕೂ ಇಳಿತದೆ, ಅದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಲಿ ಪವರ್ ಸ್ಟೇಷನ್ ಮಾಡ್ತಾಯಿರ್ತಾರೆ. ಇವರೆಲ್ಲ ಏನಾದರೆ ರಿವರ್ಗೆ ಅಡ್ಡಲಾಗಿ ಏನಾದರೆ ಹೊಡೆದ್ರೆ ನಾವು ಅವ್ರಿಗೆ ನಮ್ಮಿಂದ ಒಂದು ಎನ್ ಒ ಸಿ ತಗೊಳ್ಳೇಬೇಕು. ಅದಕ್ಕೆ ನಾವೊಂದು ಸಜೆಸ್ಟ್ ಮಾಡೋದೇನೆಂದರೆ, ಅವ್ರಿಗೆ ಒಂದು ಅಂಡರ್ ವಾಟರಲ್ಲೇ ಒಂದು ಪೈಪ್ ಲೈನ್ ಕೊಟ್ಟು ಮೀನುಗಳು ಪಾಸ್ ಆಗೋಕ್ಕೆ ದಾರಿ ಮಾಡಿಕೊಡ್ಬೇಕು, ಅದೊಂದು. ಮತ್ತು ಇನ್ನೊಂದು ಏನಂದರೆ, ಮೀನಿನ ಏಣಿ ಅಂತ ಹೇಳ್ತೀವಿ, ಲ್ಯಾಡರ್, ಅದು ಮೀನುಗಳು ಏನು ಮಾಡ್ಬೋದು, ಹತ್ಕೊಂಡು ಹತ್ಕೊಂಡು ಅದು ಜಾಗಕ್ಕೆ ಹೋಗುತ್ತೆ. ಯಾಕೆಂದರೆ ಮೀನುಗಳಿಗೆ ಬ್ರೀಡಿಂಗ್ ಟೈಮಲ್ಲಿ ಇಂಥ ಜಾಗ ಅಂತ ಹುಡುಕೊಂಡಿರುತ್ತೆ, ಅದೇ ಜಾಗಕ್ಕೆ ಹೋಗ್ತವೆ. ಸೊ ಆ ದೃಷ್ಟಿಯಿಂದ ಇದು ಒಂದು ಲ್ಯಾಡರ್ ಅಂತ ಮಾಡಿದ್ವಿ. ಮತ್ತು ಈ ಮೀನುಗಾರರಿಗೆ ಇನ್ನೂ ಒಂದು ಏನಂದರೆ, ಬೆನಿಫಿಟ್ಸ್ಗಳು ನಮ್ಮಲ್ಲಿ ಹೊಳೆ ಮೀನುಗಾರರಿಗೆಲ್ಲ ಮೀನು ಶಿಕಾರಿ ಮಡಿಕೆ, ಬಲೆ, ಬೋಟು, ಮತ್ತು ಅವರು ಜೀವರಕ್ಷಣೆಗೆ ಲೈಫ್ ಜಾಕೆಟ್ಟು ನೋಡಿ, ಮತ್ತು ಇನ್ನೂ ಮುಂದುವರೆದು ಅವ್ರಿಗೆ ಹೊಳೆ ಹತ್ರ ಹೋಗುವಾಗ ಹೋಗಿ ಬರಲಿಕ್ಕೆ ಸ್ಕೂಟ್ರ್ಗಳು ಕೊಡ್ತೀವಿ, ಮತ್ತು ಬೇಗ ಮೀನು ಕೆಡ್ದೇ ಇರಲಿ ಅಂತ ಐಸ್ ಬಾಕ್ಸ್ ಕೊಡ್ತೀವಿ. ಇದೆಲ್ಲ ಸಹಾಯಧನ ರೂಪದಲ್ಲೇ ಬರ್ತದೆ. ಮತ್ತು ಈಗ ಮೂರು ಚಕ್ರದ ವಾಹನನೂ ಕೊಡ್ತಾ ಇದ್ದೀವಿ, ನಾಲ್ಕು ಚಕ್ರದ ವಾಹನನೂ ಕೊಡ್ತಾ ಇದ್ದೀವಿ. ಇನ್ನು ಮುಂದುವರೆದು ಇದ್ಲೋ ದೊಡ್ಡದಾಗಿ ಬೆಳಿತೀನಿ ಅಂದರೆ ಇನ್ಸುಲೇಟೆಡ್ ವೆಹಿಕಲ್ಲು ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಮೀನುಗಾರರಿಗೋಸ್ಕರನೇ ನಮ್ಮ ಇಲಾಖೆಯಿಂದ ಸವಲತ್ತು ಕೊಡ್ತಾ ಇರೋದು. ಮತ್ತು ಇನ್ನೊಂದು ಏನಂದರೆ, ಈ ಮೀನುಗಾರಿಕೆ ಮಾಡೋದ್ರಲ್ಲಿ ನಮಗೆ ಬಿಡುಬಲೆ ಮತ್ತು ಕೊಡವೆ ಅಂತ ಹೇಳ್ತಾರೆ. ಕೊಡವೆ ಮಾಡುವಂಥದ್ದು ಸಿಗಡಿ ಮೀನುಗಳನ್ನ ಹಿಡೀಲಿಕ್ಕೆ, ಬಿಡುಬಲೆ ಮಾಡುವಂಥದ್ದು ನಮ್ಮಲ್ಲಿ ಮೀನುಗಾರಿಕೆ ಇಲಾಖೆಯಿಂದಲೇ ಲೈಸೆನ್ಸ್ ಕೊಡ್ತೀವಿ. ಲೈಸೆನ್ಸ್ ಅಂದರೆ ಏನಂದರೆ, ಒಬ್ಬ ಫಲಾನುಭವಿ 200 ಮೀಟ್ರಿಗೆ, ಕನಿಷ್ಠ 200 ಮೀಟ್ರ್ ಬಲೆಗೆ, ಎರಡೂವರೆ ಕಣ್ಣು ಮೇಲ್ಪಟ್ಟು, ಅಂದರೆ 2.5 ಅಂದರೆ 2.5 ಇಂಚು ಅಷ್ಟು ಕಣ್ಣು ಮೇಲ್ಪಟ್ಟು 1 ಕೆಜಿ ಮೀನು ಬೆಳ್ಳಿ ಅನ್ನೋ ದೃಷ್ಟಿಲಿ ಆ ಕಣ್ಣು ಪಟ್ಟು ಮೇಲ್ಪಟ್ಟೆ ಅವ್ನು ಮೀನು ಶಿಕಾರಿ ಮಾಡಬೇಕು ಅಂತವ್ರಿಗೆ ನಾವು ಲೈಸೆನ್ಸ್ನು ಕೊಡ್ತೀವಿ. ಆಮೇಲೆ ಈ ಲೈಸೆನ್ಸ್ ಕೊಡೋ ಉದ್ದೇಶ ಏನಂದರೆ, ಒಂದು ಅವರು ನಾನು ಈಗ ಬಸ್ಸಲ್ಲಿ ಜರ್ನಿ ಮಾಡ್ಬೇಕಾದ್ರೆ ನಾವು ಹೆಂಗೆ ಟಿಕೆಟ್ ತಗೊಂಡು ನೋಡಪ್ಪ ನಾನು ಟಿಕೆಟ್ ತಗೊಂಡಿದ್ದೀನಿ ಇಂಥ ಊರಿಗೆ ಹೋಗ್ತೀನಿ ಅಂತೀವಲ್ಲ, ಹಂಗೆ ಇದು ಅಷ್ಟೇ. ಲೈಸೆನ್ಸ್ ತಗೊಂಡು ಅವ್ರು ಮೀನುಗಾರಿಕೆ ಮಾಡಿದ್ರೆ ಯಾರು ಅವ್ರಿಗೆ ತೊಂದರೆ ಮಾಡೋದಿಲ್ಲ. ಮತ್ತು ಮೀನುಗಾರಿಕೆ ಇಲಾಖೆಯಿಂದ ಏನೋ ಸವಲತ್ತು ಬೇಕು ಅಂದಾಗ ಇವ್ರು ನಿಜವಾದ ಮೀನುಗಾರರು ಅನ್ನೋದು ಒಂದು ದೃಢೀಕರಿಸ್ಬೋದು. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50ಕ್ಕೆ ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಾರ್ಯಕ್ರಮಗಳನ್ನು. ಮಂಜೇಶ್ವರ ಅವರೇ, ಮೀನು ಕೃಷಿಯ ಆರ್ಥಿಕತೆ ಬಗ್ಗೆ, ಜವಾಬ್ದಾರಿಯುತ ನದಿ ಮೀನುಗಾರಿಕೆ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿಯನ್ನು ಹೇಳಿದ್ರಿ. ನಿಮ್ಮ ಅನುಭವಗಳು ಬಹಳ ಸೊಗಸಾಗಿದ್ದಾವೆ. ಹೆಚ್ಚಿನ ಮಾಹಿತಿಯನ್ನು ತಮ್ಮಿಂದಲೇ ನೇರವಾಗಿ ಪಡೆಯಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೇ? 9535373793. ಇನ್ನೊಂದು ಸರಿ ಹೇಳಿ ಸರ್. 9535373793. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9535373793. ಒಳ್ಳೆಯದು ಮಂಜೇಶ್ವರ ಅವರೇ, ಇದುವರೆಗೂ ಮೀನು ಕೃಷಿಯ ಆರ್ಥಿಕತೆ ಮತ್ತು ಜವಾಬ್ದಾರಿಯುತ ನದಿ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ತುಂಬ ನಮಸ್ಕಾರ. ಮೀನು ಕೃಷಿ ಆರ್ಥಿಕತೆ ಮತ್ತು ಜವಾಬ್ದಾರಿಯುತ ನದಿ ಮೀನುಗಾರಿಕೆಯನ್ನು ಕುರಿತು ಚಾಮರಾಜನಗರ ಜಿಲ್ಲಾ ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ MS ಮಂಜೇಶ್ವರ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಮೀನು ಸಾಕಾಣಿಕೆ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿ ಹೋಬಳಿ ಬಂದಿಗೌಡನಹಳ್ಳಿಯ ಕೃಷಿಕ ದಂಪತಿ ವಿ ನಟರಾಜ್ ಮತ್ತು ಸಿ ಶೀಲಾ. ಮತ್ಸ್ಯತರಂಗ ನ